ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸಕ್ತ ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ವಿವಿಧ ಬೆಳೆಗಳಲ್ಲಿ ಕಂಡುಬರುತ್ತಿರುವ ರೋಗ ಮತ್ತು ಕೀಟಗಳ ನಿರ್ವಹಣೆ, ಈ ವಿಷಯ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿರುವ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2959986, 2959987 ಮತ್ತು 3101105. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಕೇಳುಗರೆ, ನಿಮ್ಮನ್ನೀಗ ಭಾಷಣ ಸ್ಟುಡಿಯೋಗೆ ಕರೆದೊಯ್ಯುತ್ತೇವೆ. ನಮಸ್ಕಾರ ಕೇಳುವರೆ, ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುವರೆ ಹಾಗೂ ರೈತ ಬಾಂಧವರೇ, ಇವತ್ತಿನ ನಮ್ಮ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನಿಮಗೆ ಗೊತ್ತಿರಬಹುದು. ಪ್ರಸಕ್ತ ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ವಿವಿಧ ಬೆಳೆಗಳಲ್ಲಿ ಕಂಡುಬರುತ್ತಿರುವ ರೋಗ ಮತ್ತು ಒಂದು ಕೀಟಗಳ ನಿರ್ವಹಣೆ ಕುರಿತು, ಅಂದರೆ ಈಗ ಈ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಇದರಿಂದ ಬೆಳೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಈ ವಿಷಯ ಕುರಿತಂತೆ ನೀವು ಇವತ್ತು ಪ್ರಶ್ನೆಗಳನ್ನು ಕೇಳಬಹುದು. ಅಂದರೆ ನಿಮ್ಮ ಬೆಳೆಗಳಲ್ಲಿ ರೋಗಗಳು ಕಂಡು ಬಂದಿದ್ರೆ ಅಥವಾ ಕೀಟಗಳ ಒಂದು ಬಾಧೆ ಕಂಡು ಬಂದಿದ್ರೆ ಅದರ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡಲಿಕ್ಕೆ, ಅಂದರೆ ಉತ್ತರ ಹೇಳಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ತಮಗೂ ಸಹ ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು ನಿಮ್ಗೆ ಆಗಲೇ ಗೊತ್ತಿರ್ತಾವ ಅಂತ ಅನಿಸಿದ್ರೆ, ಆದರೂ ನಾನು ಮತ್ತೊಮ್ಮೆ ಹೇಳ್ತೇನೆ: 2959986, 2959987 ಮತ್ತು 3101105. ಇನ್ನು ಈ ಒಂದು ಸಂಖ್ಯೆಗಳಿಗೆ ಎಷ್ಟಿಡಿ ಕ್ರಮಾಂಕ ಬಂದು 08472. ಈ ಒಂದು ಸಂಖ್ಯೆಗಳ ಕರೆ ಮಾಡಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸರ್, ಈಗ ಪ್ರಾರಂಭದಲ್ಲಿ ನಾವು ಒಂದು 10 ನಿಮಿಷ ನಮ್ಮ ಈ ವಿಷಯ ಕುರಿತಂತೆ, ಅಂದ್ರೆ ಪ್ರಸಕ್ತ ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಏನೇನು ಸಮಸ್ಯೆಗಳಾದ್ರೆ ಯಾವ ಬೆಳೆಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಸರ್. ಖಂಡಿತ, ತಾವು ಈಗಾಗಲೇ ಹೇಳಿದಾಗೆ ಈ ವರ್ಷ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ, ಅಂದ್ರೆ 2025 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಾವು ನಿರೀಕ್ಷೆ ಅಂತ ಏನಂತಂತಂದ್ರೆ ವಾಡಿಕೆ ಮಳೆ ಆಗ್ತದೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಅಂದ್ರೆ ಸರಾಸರಿ ಮಳೆ ಬರ್ತಾ ಇದೆ ಕಲಬುರಗಿ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ. ನಮಗೆ ಇಲ್ಲಿ 620-680 mm ಈ ವರ್ಷದಲ್ಲಿ ಬರಬೇಕಾಗಿರುವಂತ ಒಂದು ಮಳೆ, ವಾಡಿಕೆ ಮಳೆ ಅಂತ ನಾವು ಕರಿತೀವಿ. ಆದ್ರೆ ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಏನಾಗಿದೆ ಅಂದ್ರೆ, ನಾವು ಪ್ರಾರಂಭದ ಒಂದು ತಿಂಗಳಲ್ಲಿ ನೋಡಿದ್ರೆ ಜೂನ್ ಮುಂಗಾರಿನ ಮೊದಲನೇ ತಿಂಗಳಲ್ಲಿ ನಮಗೆ ಸ್ವಲ್ಪ ಮಳೆ ಬಂದಿದೆ. ತದನಂತರ ಒಂದು 20-25 ದಿನಗಳವರೆಗೆ ಒಣ ವಾತಾವರಣ ಇತ್ತು, ಅಂದ್ರೆ ಡ್ರೈ ಸ್ಪೆಲ್ ಅಂತ ನಾವು ಕರಿತೀವಿ. ಮುಂದೆ ಏನಾಗಿದೆ ಅಂದ್ರೆ ಜುಲೈ ತಿಂಗಳು ಸಂಪೂರ್ಣವಾಗಿ ಮತ್ತು ಈ ಆಗಸ್ಟ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಅತಿಯಾಗಿ ಒಂದು ಸತತವಾದ ಮಳೆಗಳೇನಪ್ಪಾ ಅಂತಂದ್ರೆ ಹೆಚ್ಚಿನ ದಿನಗಳಲ್ಲಿ ಮಳೆಯಾಗಿದೆ. ಆಮೇಲೆ ಎರಡನೇದಾಗಿ ಏನಾಗಿದೆ ಅಂತಂದ್ರೆ ಮಳೆಯ ಪ್ರಮಾಣ ಏನಿದೆಯಲ್ಲ ಅದು ನಮಗೆ ಎರಡು ದಿನದಲ್ಲಿ ಸುಮಾರು 70 ಮಿಲಿಮೀಟರ್ ವರೆಗೆ, ಇನ್ನು ಕೆಲವೊಂದು ದಿವಸ ಒಂದೇ ದಿನದಲ್ಲೇ 50-70 ಮಿಲಿಮೀಟರ್, ಮತ್ತೆ ಕೆಲವೊಂದು ಭಾಗಗಳಲ್ಲಿ ನಾವು ರೈತರಿಂದ ಮತ್ತು ಹಲವಾರು ಮಾಧ್ಯಮಗಳಲ್ಲಿ ನೋಡಿದೀವಿ ಸುಮಾರು 110 ಮಿಲಿಮೀಟರ್ ವರೆಗೂ ಸಹ ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ಆಗಿದೆ ಅನ್ನುವಂತ ಸಂದರ್ಭ ನಾವು ನೋಡಿದೀವಿ. ಈ ರೀತಿಯಾದ ಒಂದು ಅತಿಯಾದ ಮಳೆಯಿಂದಾಗಿ ಏನಪ್ಪಾ ಅಂತಂದ್ರೆ ಮುಂಗಾರು ಹಂಗಾಮಿನಲ್ಲಿ ನಾವು ಕಲಬುರಗಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು, ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ತೊಗರಿ ಮತ್ತೆ ಹತ್ತಿ ಮತ್ತು ಈಗ ಹೆಸರು ಉದ್ದು ಬೆಳೆ, ಈ ನಾಲ್ಕು ಬೆಳೆಗಳೇನಪ್ಪಾ ಅಂತಂದ್ರೆ ನಮ್ಮ ಜೊತೆಗೆ ಸೋಯಾಬೀನು ಸಹ ಸಾಕಷ್ಟು ಪ್ರದೇಶದಲ್ಲಿ ಆಳಂದು ಮತ್ತು ಅಫ್ಜಲ್ಪುರದಲ್ಲಿ ಬೆಳೀತಾ ಇದ್ದಾರೆ. ಈ ನಾಲ್ಕೈದು ಬೆಳೆಗಳೇನಪ್ಪಾ ಅಂತಂದ್ರೆ ಅತಿಯಾದ ಒಂದು ಮಳೆಯಿಂದಾಗಿ ಅಥವಾ ಅತಿವೃಷ್ಟಿಯಿಂದಾಗಿ ರೈತರಿಗೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ತೊಂದರೆಗಳು ಉಂಟಾಗಿದ್ದಾವೆ ಮತ್ತು ಹಲವಾರು ಪ್ರದೇಶಗಳಲ್ಲಿ ರೈತರಿಗೆ ಬೆಳೆ ಹಾನಿಯೂ ಸಹ ಕೂಡ ಆಗಿದೆ. ಈಗಾಗಲೇ ರೈತರು ತಮ್ಮ ಬೆಳೆಗಳಲ್ಲಿ ಸೂಕ್ತ ನಿರ್ವಹಣೆಯೂ ಸಹ ಮಾಡಿಕೊಳ್ತಾ ಇದ್ದಾರೆ. ಆದಾಗ್ಯೂ ಸಹ ಮಳೆಯ ಒಂದು ಪ್ರಮಾಣ ಇದೆಯಲ್ಲ, ಈಗ ನಾವು ಕಳೆದ ಒಂದು ವಾರದಿಂದಲೂ ನೋಡಲಿಕ್ಕಾಗಿ ಮುಂದಿನ ಒಂದು ವಾರದ ಒಂದು ಮುನ್ಸೂಚನೆ ಪ್ರಕಾರನೂ ಸಹ ಇನ್ನೂ ಪದೇ ಪದೇ ಮಳೆ ಬರ್ತಾ ಇರೋದ್ರಿಂದ ಬೆಳೆಯಲ್ಲೇನಪ್ಪಾ ಅಂತಂದ್ರೆ ಹಲವಾರು ರೋಗಗಳು ಮತ್ತು ಕೀಟಗಳ ಬಾಧೆ ಮತ್ತು ಸತತವಾಗಿ ಮೋಡ ಕವಿದ ಒಂದು ವಾತಾವರಣ ಇರೋದ್ರಿಂದಲೂ ಸಹ ಏನಪ್ಪಾ ಅಂತಂದ್ರೆ ಬೆಳೆಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಹತ್ತಿಯಲ್ಲಿ ಏನಪ್ಪಾ ಅಂತಂದ್ರೆ ಕೀಟದ ಬಾಧೆ ಹೆಚ್ಚಾಗ್ತಾ ಇದೆ. ಇನ್ನು ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ತಮಗೂ ಗೊತ್ತಿರುವಂತೆ ಮತ್ತು ರೈತರಿಗೂ ಗೊತ್ತಿರುವಂತೆ ಈ ನೀರಿನಲ್ಲಿ ನಿಂತುಕೊಂಡಿರುವಂತಹ ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಬೆಳೆ ಎಲ್ಲಿ ಜಾಸ್ತಿ ನೀರು ನಿಂತುಕೊಂಡಿತ್ತು ಅಂತಲ್ಲೇನಪ್ಪಾ ಅಂದ್ರೆ ಬೆಳೆ ನೆಟೆ ಬಂದು ಹಾಳಾಗಿ ಹೋಗಿದೆ. ಮತ್ತೆ ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ರೆ ಅಲ್ಲಲ್ಲಲ್ಲಿ ಒಂದು ಎರಡು ಮೂರು ಗಿಡಗಳು ಈ ರೀತಿಯಾಗಿ ನೆಟೆ ಹೋಗ್ತಾ ಇರೋದನ್ನು ಸಹ ರೈತರು ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಹತ್ತಿಯಲ್ಲಿ ಏನಪ್ಪಾ ಅಂತಂದ್ರೆ ರಸ ಹೀರುವ ಕೀಟಗಳ ಬಾಧೆ ಸಹ ಹೆಚ್ಚಾಗ್ತಾ ಇದೆ. ಮತ್ತೆ ತೊಗರಿಯಲ್ಲಿ ಇನ್ನೊಂದು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಈ ಗೊಡ್ಡ ರೋಗ ಅಂತ ನಾವು ಕರಿತಾ ಇದೀವಿ. ಈ ರೋಗದ ಪ್ರಮಾಣನೂ ಸಹ ಸ್ವಲ್ಪ ಅಲ್ಲಲ್ಲಿ ನಾವು ಹೆಚ್ಚಾಗ್ತಾ ಇರೋದನ್ನ ರೈತರು ನಮ್ಮ ಒಂದು ಕಾರ್ಯಾಲಯಕ್ಕೂ ಸಹ ಬಂದು ಭೇಟಿ ಕೊಡಿ ಹೇಳ್ತಾ ಇದ್ದಾರೆ. ಮತ್ತೆ ಹಲವಾರು ಸ್ಯಾಂಪಲ್ಗಳನ್ನು ಮಾದರಿಗಳನ್ನ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅದರಲ್ಲಿ ಮುಖ್ಯವಾಗಿ ತೊಗರಿ ಸಂಶೋಧನಾ ಕೇಂದ್ರಕ್ಕೂ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅದನ್ನು ತಗೊಂಡು ಬಂದು ಅವುಗಳನ್ನು ತೋರಿಸಿ ಪರಿಹಾರವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಸ್ವಲ್ಪ ಅತಿಯಾದ ಹೆಚ್ಚಿನ ಮಳೆಯಿಂದಾಗಿ ರೈತರಿಗೆ ಮತ್ತು ಮೋಡಕವಿದ ವಾತಾವರಣದಿಂದ ಕೀಟ ಮತ್ತು ರೋಗಗಳ ಬಾಧೆ ಏನಪ್ಪಾ ಅಂತಂದ್ರೆ ಈ ಒಂದು ಹಂಗಾಮಿನಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ರೈತರು ಅವುಗಳಿಗೆ ಸೂಕ್ತವಾದ ಒಂದು ನಿರ್ವಹಣೆಯನ್ನು ಅವರು ಕೈಗೊಳ್ಳಬೇಕಾಗ್ತದೆ. ನಾವು ಮತ್ತೆ ಅದರ ಬಗ್ಗೆ ವಿಸ್ತಾರವಾಗಿ ಮಾತನಾಡೋಣ. ಒಂದು ಕರೆ ಇದೆ, ಕರೆ ನೋಡೋಣ ಯಾರು ಎಲ್ಲಿಂದ ಮಾಡಿದಾರೆ ಅಂತೇಳಿ. ಹಲೋ ಹಲೋ ನಮಸ್ಕಾರ, ಯಾರು ಹೇಳಿ? ನಾನು ವಿರಣಗೌಡ ಗವಾರ್ತಿ. ಎಲ್ಲಿಂದ? ಗವಾರ್ ತಾಲೂಕು ತಾಲೂಕು. ಹೆಸರು ಹೇಳಿ. ಈರಣ್ಣ ಸರಿ ಸರ್, ಎಂಟೆಕ್ರೆ ಹೆಚ್ಚಾಗಿದೆ ಸರ್. ಎಂಟೆಕ್ ನಿಮ್ ಹೆಸರೇನ್ರಿ? ನನ್ನ ಹೆಸರು ವಿರಣಗೌಡ ಜೋರಿಗೆ. ಈರಣ್ಣಗೌಡ ಹೇಳಿ, ಎಂಟೆಕ್ರೆ ಹತ್ತಿ ಇದೆ ಮತ್ತೆ ರೇಡಿಯೋ ಸೌಂಡ್ ಕಡಿಮೆ ಮಾಡ್ತಾರೆ. ಪ್ರಶ್ನೆ ಹೇಳಿ. ಇವ್ರಿ ನಮ್ದು ಒಂದು ಎಂಟೆಕ್ರೆ ಹೆಚ್ಚಾಗಿದೆ ಸರ್. ಈಗ ಸಾಮಾನ್ಯವಾಗಿ ಹತ್ತಿ ಬೆಳೆಯಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಏನಪ್ಪಾ ಅಂತಂದ್ರೆ ಹತ್ತಿ ಮತ್ತು ತೊಗರಿ ಏನಿದಾವಲ್ಲ ಇವು ಅತಿ ಹೆಚ್ಚಿನ ನೀರು ನಿಂತ್ಕೊಳ್ಳುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಅಲ್ಲ. ಇಲ್ಲಿ ಹೆಚ್ಚಿನ ನೀರು ನಿಂತ್ಕೊಳ್ತಾ ಇರೋದ್ರಿಂದ ಮತ್ತೆ ಅತಿಯಾಗಿ ಮಳೆ ಆಗ್ತಿರೋದ್ರಿಂದ ಎಲೆಗಳು ಕೆಂಪಾಗ್ತಾ ಇದಾವೆ ಮತ್ತು ಅದರಲ್ಲಿ ಪೋಷಕಾಂಶಗಳ ಕೊರತೆನೂ ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದಯವಿಟ್ಟು ತಾವು ಬೆಳೆಗೆ ಪೊಟ್ಯಾಶ್ ಮತ್ತು ಡಿಎಪಿ ಗೊಬ್ಬರ ಕೊಟ್ಟಿರಲಿಲ್ಲ ಅಂತಂದ್ರೆ ಈಗ ಒಂದ್ ಬಾರಿ ಒಂದು ಎಕರೆಗೆ ಏನಪ್ಪಾ ಅಂತಂದ್ರೆ ಅರ್ಧ ಚೀಲ ಯೂರಿಯಾ ಮತ್ತು ಒಂದ್ ಚೀಲ ಡಿಎಪಿ ಅರ್ಧ ಚೀಲ ಪೊಟ್ಯಾಶ್ದಷ್ಟು ಗೊಬ್ಬರ ಕೊಡಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮೇಲ್ಭಾಗದಲ್ಲಿ ನಿಮಗೇನು ರಸ ಇರುವ ಕೀಟಗಳನ್ನು ನೀವೇನು ಹೇಳ್ತಾ ಇದ್ರಲ್ಲ ಅದಕ್ಕೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವಂತ ಒಂದು ಲಘು ಪೋಷಕಾಂಶ ಸಿಗ್ತದೆ. ಒಂದ್ ಲೀಟರ್ ನೀರಿಗೆ 5 ಗ್ರಾಮು ಮತ್ತು 19-19-19 ಎನ್ನುವ ರಸಾವರಿ ಗೊಬ್ಬರನೂ ಸಹ ಸಿಗ್ತದೆ. ಅದನ್ನು ಸಹ 1 ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ನೀವು ಹತ್ತಿ ಬೆಳೆಗೆ ಏನಪ್ಪಾ ಅಂತಂದ್ರೆ 1 ಎಕರೆಗೆ 200 ಲೀಟರ್ ನೀರಿನಲ್ಲಿ ಹಾಕಿ ನೀವು ಸಿಂಪರಣೆ ಮಾಡಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹೇಳಿ ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ 19-19 ನೀರ ಕಲಿಸುವಂತ ಗೊಬ್ಬರ. ಸೊ ಎರಡನ್ನ ಏನಪ್ಪಾ 5-5 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿ. ಅದ್ರ ಜೊತೆ ಏನಾದರೂ ಮತ್ತೆ ಕೀಟಗಳ ಮತ್ತೆ ಬಾಧೆ ಏನಾದರೂ ಇತ್ತು ಅಂತಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಫೋನ್ ನಂಬರ್ ಕೊಡ್ತೀವಿ. ಆ ಫೋನ್ ನಂಬರ್ಗೆ ನೀವು ನಿಮ್ ಫೋಟೋಗಳನ್ನ ಬೆಳೆ ಫೋಟೋಗಳನ್ನ ಹೊಡೆದು ಅದನ್ನ ನೀವು ನಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ನಂಬರ್ಗೆ ಹಾಕಿದ್ರಿ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ವಿಸ್ತೃತವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಯ್ತಾಯ್ತು, ಮತ್ತೆ ನಿಮ್ಮ ಜೊತೆಗಿರೋ ಯಾರಾದರೂ ಒಬ್ಬರ ಮೊಬೈಲ್ ನಿಂದ ನೀವು ಆ ಫೋಟೋಗಳನ್ನು ಕಳಿಸಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಅವರೇ. ಧನ್ಯವಾದ, ನಮಸ್ಕಾರ. ಈಗ ಇನ್ನೊಂದು ಕರೆ ಇದೆ. ಈಗ ನಾನು ಈಗ ರೈತರು ಹೇಳ್ತಾ ಇದ್ದಂಗೆ ಈ ಹತ್ತಿ ಅಂತ ಒಂದು ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಅವ್ರಿಗೂ ರೈತರಿಗೂ ಗೊತ್ತಿದೆ, ನಾವು ಸಹ ನೋಡ್ಲಾ ಏನಪ್ಪಾ ಅಂದ್ರೆ ಸತತವಾಗಿ ಮಳೆ ಆಗ್ತಾ ಇರೋದ್ರಿಂದ ಹತ್ತಿ ನೀರಿನಲ್ಲಿ ನಿಂತ್ಕೊಳ್ಳುವಂತ ಒಂದು ಪ್ರಸಂಗ ಉಂಟಾಗ್ತದೆ, ಬೇರಿನಲ್ಲಿ ಯಾವುದೇ ರೀತಿಯಾದ ಗಾಳಿ ಆಡುವಂತ ಅಥವಾ ಸಂದರ್ಭ ಇಲ್ಲ. ಸೊ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಬೇರಿನಲ್ಲೂ ಸಹ ಒಂದು ಶಕ್ತಿಹೀನತೆ ಉಂಟಾಗ್ತದೆ, ಆಮೇಲೆ ಭೂಮಿಯಿಂದ ಏನಪ್ಪಾ ಅಂತಂದ್ರೆ ಸರಿಯಾಗಿ ಲಘು ಪೋಷಕಾಂಶಗಳು ಬೆಳೆಗೆ ಮೇಲೆಗೆ ಸಿಗೋದಿಲ್ಲ. ಮುಂದುವರೆದ ಏನಾಗ್ತಾ ಇದೆ ಅಂತಂದ್ರೆ ಇನ್ನೊಂದು, ಈಗ ರೈತರಿಗೆ ಕೆಲವೊಂದ್ ಕಡೆ ರಸಗೊಬ್ಬರಗಳು ಸಿಗದೆ ಒಂದ್ ಕಡೆ ಬರ್ತಾ ಇದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಬಸವರಾಜ್ ಅಂತ ಸರ್. ಬಸವರಾಜ್ ಎಲ್ಲಿಂದ ಸರ್? ಚಿತ್ತಾಪುರ ತಾಲೂಕಾ ಕಮರವಾಡಿ ಗ್ರಾಮದಿಂದ ಸರ್. ಕೇಳಿ ಪ್ರಶ್ನೆ ಕೇಳಿ. ಸರ್, ಪ್ರಶ್ನೆ ಏನಂದ್ರ, ಈಗ ತೊಗರಿಯಲ್ಲಿ ಅಧಿಕ ಮಳೆಯಾಗಿ ತೊಗರಿ ಬಹಳ ಹಳದಿ ಬಣ್ಣಕ್ಕೆ ತಿರುಗಿದ ಸರ್. ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದು ಸದೃಢವಾಗಿ ಬೆಳವಣಿಗೆನೂ ಆಗಿಲ್ಲ ಸರ್. ಅಂದ್ರ ಯಾವುದೇ ಬ್ರಾಂಚಸ್ ಬರೋದಾಗ್ಲಿ ಬಂದದ್ರಿ, ಅದು ಏನಾದ್ರಿ ನೀರು ಜಾಸ್ತಿ ತೇವಾಂಶ ಆಗಿ ಹಳದಿ ಬಣ್ಣಕ್ಕೆ ತಿರುಗಿದ ಸರ್. ಈಗ ಹಳದಿ ಬಣ್ಣಕ್ಕೆ ತಿರುಗಿತ್ತು, ಯಾವುದೇ ರೀತಿಯಾದ ನೆಟೆ ರೋಗ ಅದೇನು ಇರಲಿಲ್ಲ ಅಂತಂದ್ರೆ, ಒಂದು ಎಕರೆಗೆ ಏನಪ್ಪಾ ಅಂತಂದ್ರೆ 20 ಕಿಲೋದಷ್ಟು ಯೂರಿಯಾ ಗೊಬ್ಬರವನ್ನ ನೀವು ಗಿಡದ ಬುಡಕ್ಕೆ ಸ್ವಲ್ಪ ಸಾಲುಗಳಲ್ಲಿ ಹಾಕಿದ್ರೆ ಸರಿ ಆಗ್ತದೆ, ಸ್ವಲ್ಪ ಹಳದಿ ಇರೋದು ಹಸರಾಗ್ತದೆ. ಎರಡನೇದೇನಪ್ಪಾ ಅಂತಂದ್ರೆ ಮೇಲ್ಭಾಗಕ್ಕೆ ಏನಪ್ಪಾ ಅಂತಂದ್ರೆ ನೀವು 19 ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ನೀರಿನ ಕರಗುವಂತ ಗೊಬ್ಬರ 94 ಅಂತ ಬರುತ್ತೆ ನಿಮ್ಗೆ ಗೊತ್ತಿದೆ, ಅದನ್ನ ಏನ್ ಮಾಡಿ 200 ಲೀಟರ್ ನೀರಿಗೆ 1 ಕಿಲೋದಂತೆ ಅದನ್ನ ನೀವು ಬೆರೆಸಿ ಸಿಂಪರಣೆ ಮಾಡಿರುವಂತ ದ್ರಾವಣವನ್ನ ಹತ್ತಿ ಬೆಳೆಗೆ ನೀವು ಸಿಂಪರಣೆ, ತೊಗರಿ ಬೆಳೆಗೆ ಸಿಂಪರಣೆ ಮಾಡಿ ನಿಮಗೆ ಒಂದು 3-4 ದಿವಸದಲ್ಲಿ ಏನಪ್ಪಾ ಅಂದ್ರೆ ಹಳದಿ ಇರೋದು ಅದು ನಿಮಗೆ ಹಸರಾಗ್ತದೆ. ಎರಡನೇದು ಸ್ವಲ್ಪ ಅಲ್ಲೊಂದಿಲ್ಲೊಂದೆರಡು ಗಿಡಗಳನ್ನ ಕಿತ್ತಿ ನೋಡಿ, ಏನಾದ್ರೂ ಬೇರುಗಳಲ್ಲಿ ಏನಪ್ಪಾ ಅಂತಂದ್ರೆ ಸೀಳಿ ನೋಡಿದಾಗ ಕೆಂಪಗಾಗಿರೋದು ಅಥವಾ ಬೇರೆ ಮೇಲ್ಭಾಗದಲ್ಲಿ ಕೊಳತಿರೋದು ಏನಾದ್ರೂ ಗಮನಕ್ಕೆ ಬಂದಿತ್ತು ಅಂತಂದ್ರೆ ನಮ್ಗೆ ಆ ಫೋಟೋಗಳನ್ನ ನೀವು ಕಳಿಸಿದ್ರಿ ಅಂತಂದ್ರೆ ಮತ್ತೆ ಏನಾದ್ರೂ ಹೆಚ್ಚಿನ ಉಪಚಾರ ಮಾಡಬೇಕಾ ಅಥವಾ ಇಲ್ವಾ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ತೇವೆ. ಧನ್ಯವಾದ. ಉದ್ದು ನೀವು ಕಾಯಿ ಬಿಡಿಸ್ಕೊಳ್ಳಿ, ಸ್ವಲ್ಪ ತೊಗರಿ ಗಿಡದ ಸಾಲಿನಿಂದ 4 ಬೆರಳು ಸ್ವಲ್ಪ ದೂರಲ್ಲಿ ಹಾಕಿ, ಆಮೇಲೆ ನೆನಪಿಡಿ 1 ಎಕರೆಗೆ 20 ಕಿಲೋ ಮಾತ್ರ, ಹೆಚ್ಚಿಗೆ ಬೇಡ. ಸ್ವಲ್ಪ ಗಿಡದ 4 ಬೆರಳು ಬೇರದಿಂದ ಅಥವಾ ಕಾಂಡದಿಂದ 4 ಬೆರಳು ದೂರಲ್ಲಿ ಹಾಕಿ, ಕುತ್ತಿಗೆಗೆ ಹಾಕಬೇಡ, ಅಂತರ ಇಟ್ಕೊಂಡು ನೀವು ಅಷ್ಟು 20 ಕಿಲೋ 1 ಎಕರೆಗೆ ಕೊಡಿ ಸಾಕು. ನಮಸ್ಕಾರ ಬಸವರಾಜ್. ನಮಸ್ಕಾರ. ಈಗ ಅದೇ ಈಗ ಹತ್ತಿ ಬಗ್ಗೆ ನಾನು ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬೇರುಗಳಿಗೆ ಗಾಳಿ ಆಡದಿತ್ತಂತಂದ್ರೆ ಗಿಡಗಳಿಗೆ ಸರಿಯಾಗಿ ಉಸಿರಾಡಬೇಕು ಅಥವಾ ಗಾಳಿ ಆಡುವಂತ ಒಂದು ಸಂದರ್ಭ ಇರೋದಿಲ್ಲ. ಹಿಂಗಾಗಿ ಗೊಬ್ಬರನೂ ಸಹ ಈ ವರ್ಷ ಸ್ವಲ್ಪ ರೈತರು ಕಡಿಮೆ ಹಾಕಲಿಕ್ಕೆ ಆಗಿದೆ, ಯಾಕಂತಂದ್ರೆ ಹಲವಾರು ಕಡೆ ಅವರಿಗೆ ರಸಗೊಬ್ಬರಗಳು ಸರಿಯಾಗಿ ಸಮಯಕ್ಕೆ ಸಿಗದೇ ಇರಬಹುದು. ಹತ್ತಿಗಿಂತ ಮುಖ್ಯವಾಗಿ ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಫಾಸ್ಫರಸ್ ಮತ್ತು ಪೊಟ್ಯಾಶ್, ಅವೆರಡೂ ಏನಪ್ಪಾ ಅಂತಂದ್ರೆ ಪ್ರತಿ ಎಕರೆಗೆ ಕನಿಷ್ಠ ಏನಿಲ್ಲ ಅಂತಂದ್ರೂ 30-35 ಕೆಜಿ ಫಾಸ್ಫರಸ್ ಮತ್ತು 35-40 ಕೆಜಿ ಪೊಟ್ಯಾಶ್ ಕೊಡಬೇಕಾಗ್ತದೆ. ಸೊ ಈ ಎರಡು ಗೊಬ್ಬರಗಳನ್ನು ಕೊಡಲಿಲ್ಲ ಅಂತಂದ್ರೆ ಹತ್ತಿಯಲ್ಲಿ ಹೆಚ್ಚಾಗಿ ಕೆಂಪಾಗುವಂತ ಒಂದು ಪ್ರಸಂಗವನ್ನು ನಾವು ನೋಡ್ತೀವಿ. ಎರಡನೇದು ಪೊಟ್ಯಾಶ್ ಗೊಬ್ಬರ ಕಡಿಮೆ ಆಯಿತು ಅಂತಂದ್ರೆ ಬೆಳೆಯಲ್ಲಿ ಯಾವುದೇ ಬೆಳೆ ಇರಬಹುದು ಅವುಗಳಿಗೆ ಏನಪ್ಪಾ ಅಂತಂದ್ರೆ ರೋಗ ಮತ್ತು ಕೀಟಗಳ ನಿರೋಧಕ ಶಕ್ತಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ರೈತರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ ಎಲ್ಲಿ ನಾವು ಹತ್ತಿ ತೊಗರಿ ಅಥವಾ ಮೆಕ್ಕೆಜೋಳ ಗೋವಿನ ಜೋಳ ಅಂತ ಕರಿತೀವಿ ಸೂರ್ಯಕಾಂತಿ ಇಂತ ಯಾವುದೇ ಬೆಳೆಗಳನ್ನು ಬೆಳೆದಿದ್ರು ಸಹ ನಾವು ಪ್ರತಿ ಎಕರೆಗೆ ಏನಪ್ಪಾ ಅಂದ್ರೆ ಬಿತ್ತುವ ಸಮಯದಲ್ಲಿ ಕನಿಷ್ಠ ಏನಪ್ಪಾ ಅಂತ ನೀರಾವರಿ ಇದ್ರೆ 1 ಎಕರೆಗೆ 1 ಚೀಲ ಅಂದ್ರೆ 50 ಕಿಲೋದಷ್ಟು ಈ ಗೊಬ್ಬರಗಳನ್ನು ಕೊಡಿ. ಇಲ್ಲ ಅಂತಂದ್ರೆ ಒಣ ಬೇಸಾಯದಲ್ಲಿ ಇತ್ತು ಅಂದ್ರೆ 25-30 ಕೆಜಿ ಆದರೂ ನೀವು ಗೊಬ್ಬರಗಳನ್ನು ಕೊಟ್ಟರೆ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಎಣ್ಣೆದ್ದು ಈಗ ಹತ್ತಿಯಲ್ಲಿ ಏನಪ್ಪಾ ಅಂತಂದ್ರೆ ಈಗ ರೈತರು ಹೇಳ್ತಾ ಇದ್ದಾರೆ ಎಲೆ ಕೆಂಪಾಗ್ತದೆ ಅಂತ, ಲಘು ಪೋಷಕಾಂಶಗಳ ಕೊರತೆ ಉಂಟಾದ್ರೂ ಸಹ ಹತ್ತಿಯಲ್ಲಿ ನಾವೇನಪ್ಪಾ ಅಂತಂದ್ರೆ ಎಲೆಗಳು ಕೆಂಪಾಗೋದನ್ನು ನೋಡ್ತೀವಿ. ಮುಖ್ಯವಾಗಿ ಅದರಲ್ಲಿ ನಾವು ಈಗ ಲಘು ಪೋಷಕಾಂಶಗಳಲ್ಲಿ ಹೇಳಬೇಕು ಅಂತಂದ್ರೆ ಮೆಗ್ನೀಷಿಯಂ ಸಲ್ಫೇಟು, ಜಿಂಕ್, ಐರನ್, ಬೋರಾನ್, ಕ್ಯಾಲ್ಸಿಯಂ. ಒಂದು ಪ್ರಶ್ನೆ ಇದೆ. ಒಂದು ಕರೆ ಇದೆ. ಹಲೋ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಯಾರು? ಸಾಜನ್ ಪಟೇಲ್ ಅಂತ. ಸಾಜನ್ ಪಟೇಲ್ ಎಲ್ಲಿಂದ? ಹೇಳಿ ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ, ಪ್ರಶ್ನೆ ಹೇಳಿ. ಸರ್, ಈಗ ತುಂಬಾ ಮಳೆ ಬಂದಿದೆ, ಹತ್ತಿ ಅದು ತುಂಬಾ ಮಳೆ ಆಗಿರೋದ್ರಿಂದ ಹತ್ತಿಯಲ್ಲಿ ಏನಪ್ಪಾ ಅಂತಂದ್ರೆ ಬಾಟ್ರಿಟಿಸ್ ಗ್ರೇ ಮೋಲ್ಡ್ ಅಂತ ಅನ್ನುವಂತ ಒಂದು ಶಿಲೀಂಧ್ರನು ಬರ್ತದೆ. ಕೆಲವೊಂದ್ ಸಾರ್ತಿ ಏನಪ್ಪಾ ಅಂತಂದ್ರೆ ಶಿಲೀಂಧ್ರಗಳಿಂದ ಉಂಟಾಗುವಂತ ರೋಗ ಕೆಲವೊಂದು ಬೆಳೆಗಳಲ್ಲಿ ನಾವು ಈಗಾಗಲೇ ಜೇವರ್ಗಿ ಮತ್ತೆ ಸ್ವಲ್ಪ ಇಲ್ಲಿ ಅಫಜಲ್ಪುರ್ ತಾಲೂಕುಗಳಲ್ಲಿ ಈ ರೋಗದ ಬಾಧೆ ಲಕ್ಷಣಗಳನ್ನು ನಾವು ಕಂಡುಕೊಂಡಿದ್ದೀವಿ. ಈ ರೋಗಕ್ಕೆ ಏನಪ್ಪ ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ಎರಡು ಔಷಧಿಗಳು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಸಮೀಪದಲ್ಲಿ ಎಲ್ಲ ಅದನ್ನ ನೀವು ಖರೀದಿ ಮಾಡಿ ಸಿಂಪರಣೆ ಮಾಡಬಹುದು. ಒಂದೇದೇನಪ್ಪ ಅಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂತಹ ಶಿಲೀಂಧ್ರನಾಶಕ, ತಮಗೂ ಗೊತ್ತಿದೆ ಸಿವಿಸಿ ಅಂತ ಕರೀತಾರೆ, ಅದನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನೀವು ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಇನ್ನೊಂದಿದೆ, ಅದು ಬ್ರಾಂಡೆಡ್ ನೇಮ್ ಹೇಳಬೇಕು ಅಂದ್ರೆ ಅವತಾರ್ ಅಂತ ರೈತರಿಗೆ ಗೊತ್ತಿರುವಂತದ್ದು, ಅದನ್ನು ಸಹ ನೀವು 1 ಲೀಟರ್ ನೀರಿಗೆ 3 ಗ್ರಾಂದಂತೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಈ ಹತ್ತಿಯಲ್ಲಿ ಎಲ್ಲಿ ಕಪ್ಪಾಗೋದಾಗ್ಲಿ ಅಥವಾ ಚುಕ್ಕಿಗಳು ಮೂಡಿರೋದಾಗ್ಲಿ ಅಥವಾ ದುಂಡಾಣು ಎಲ್ಲಿ ಚುಕ್ಕಿ ರೋಗ ಬಂದಿರೋದಾಗ್ಲಿ, ಇವು ಪೋಲಿಯರ್ ಡಿಸೀಸ್ ಅಥವಾ ತಪ್ಪಲುಗಳ ಮೇಲೆ ಬರುವಂತ ರೋಗ ಅಂತ ನಾವೇನ್ ಕರಿತೀವಿ, ಅದನ್ನ ನಿಮಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದೇ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ನೀವು ಸಿಂಪರಣೆ ಮಾಡಬೇಕಾಗಿರುವಂತಹ ದ್ರಾವಣ ಇದೆಯಲ್ಲ, 1 ಎಕರೆಗೆ 200 ಲೀಟರ್ ದ್ರಾವಣ ಸಂಪೂರ್ಣವಾಗಿ ಹೋಗ್ಲಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಸ್ಟಿಕ್ಕರ್ ಅಥವಾ ಅಂಟ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಬೆರೆಸಿನ ಸಿಂಪರಣೆ ಮಾಡಿದ್ರೆ ನೀವು ಸಿಂಪರಣೆ ಮಾಡಿರುವಂತಹ ದ್ರಾವಣ ಸರಿಯಾಗಿ ಕೆಲಸ ಮಾಡ್ತದೆ, ಮಳೆ ಬಂದರೂ ಸಹ ತೊಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಸ್ವಲ್ಪ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ, ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬೇಕಿದ್ರೆ ಅದ್ರ ಜೊತೆಗೆ 19-19 ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಎರಡನ್ನು ಸಹ ಸೇರಿಸಿಕೊಂಡು ಸಿಂಪರಣೆ ಮಾಡಬಹುದು. ಕಾಪರ್ ಆಕ್ಸಿ ಕ್ಲೋರೈಡ್ ಅಂತೇಳಿ ಸಿಒಸಿ ಅಂತ ಹೇಳಿ, ಇನ್ನೊಂದು ಅವತಾರ್ ಅಂತ ಬರ್ತದೆ, ಅದರಲ್ಲಿ 2 ಶಿಲೀಂಧ್ರನಾಶಕ ಇದಾವೆ, ಅದನ್ನು ಸಹ ನೀವು ಸಿಂಪರಣೆ ಮಾಡಬಹುದು. ನಮಸ್ಕಾರ. ಈಗ ಹತ್ತಿಯಲ್ಲಿ ನಾವು ಹೇಳದಂಗೆ ಏನಪ್ಪ ಅಂತಂದ್ರೆ ಲಘು ಪೋಷಕಾಂಶದ ಕೊರತೆ ಕಡಿಮೆ ಆಯಿತು ಅಂತಂದ್ರೂ ಆ ರೀತಿಯಾಗಿ ಆಗ್ತದೆ. ಸೊ ಅದಕ್ಕೆ ರೈತರು ಏನಪ್ಪಾ ಅಂತಂದ್ರೆ ಯಾವುದೇ ಸಿಂಪರಣೆ ಮಾಡ್ತಿದ್ರೆ ಈ ಸದ್ಯಕ್ಕಿನ ದಿನಗಳಲ್ಲಿ ಹತ್ತಿ ಬೆಳೆಗೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಮತ್ತೆ ಇತರೆ ಲಘು ಪೋಷಕಾಂಶಗಳನ್ನು ಹೊಂದಿರುವಂತಹ ಲಘು ಪೋಷಕಾಂಶಗಳ ಮಿಶ್ರಣ ಅಥವಾ ಸಂಯುಕ್ತ ಅಂತ ನಾವು ಕರಿತೀವಿ, ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸರ್ ಅಂತ ಕರೀತಾರೆ, ಅದನ್ನ 19-2 ಜೊತೆಗೆ ಏನಪ್ಪಾ ಅಂತಂದ್ರೆ ಯಾವುದೇ ಕೀಟನಾಶಕ ಇರಬಹುದು ಶಿಲೀಂಧ್ರನಾಶಕ ಜೊತೆಗೆ ಸೇರಿಸಿಕೊಂಡು ಸಿಂಪರಣೆ ಮಾಡಿದ್ರೆ ಅಂತಂದ್ರೆ ಎಲೆ ಕೆಂಪಾಗೋದನ್ನ ನಿಯಂತ್ರಣ ಮಾಡಬಹುದು. ಇನ್ನೂ ಒಂದು ಕಾರಣ ಇದೆ ಹತ್ತಿಯಲ್ಲಿ ನಮಗೆ ಎಲೆ ಕೆಂಪಾಗಲಿಕ್ಕೆ, ಒಂದು ಕರೆ ಇದೆ, ನಂತರ ನಾವು ಕಂಟಿನ್ಯೂ ಮಾಡೋಣ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಾಳಪ್ಪ ಅವ್ರ, ಯಾದಗಿರಿಯಿಂದ. ಮಾಳಪ್ಪ ಯಾದಗಿರಿ, ಪ್ರಶ್ನೆ ಕೇಳಿ ಮಾಳಪ್ಪ. ಸರ್, ಅದು ತೊಗರಿಯಲ್ಲಿ ಎಲೆ ಮುದ್ರಿಕೊಳ್ತಿದೆ ಸರ್, ಹುಳ ಆಗ್ತಾ ಇವೆ ತೊಗರಿಯಲ್ಲಿ. ಇನ್ನೊಂದು ಸರ್, ಎಲೆ ಒಂಥರ ಗೆರೆ ಬಂದಂಗಿದೆ ಸರ್. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಲೀಫ್ ಮೈಡನ್ ಅನ್ನುವಂತ ಒಂದು ಹುಳ ಬಂದಿರ್ತದೆ ತೊಗರಿಯಲ್ಲಿ. ಈ ಸದ್ಯಕ್ಕಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಅದೇನಂತ ಸ್ವಲ್ಪ ಇದೆಯೋ ಅಥವಾ ಬಹಳ ಎಲ್ಲ ಪೂರ್ತಿ ಗಿಡದಲ್ಲಿರುವಂತ ಎಲ್ಲ ಎಲೆಗಳಿಗಿದೆಯೋ? ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆಗಿದೆ. ಸರಿ, ಅದಕ್ಕೆ ನೀವು ಏನು ಸಿಂಪರಣೆ ಮಾಡಬೇಕಾಗಿರುವಂತ ಮುಖ್ಯವಾಗಿ ಈ ಸದ್ಯಕ್ಕೆ ಈಗ ಮುಂದಿನ ಕೆಲವು ದಿನಗಳಲ್ಲಿ ಹೂವಾಡುವಂತ ಹಂತ ಪ್ರಾರಂಭ ಆಗ್ತದೆ ತೊಗರಿಯಲ್ಲಿ. ಸೊ ನಿಮಗೆ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಪ್ರೊಪನೋಫಾಸ್ ಅನ್ನುವಂತ ಕೀಟನಾಶಕ ನಿಮ್ಗೆ ಗೊತ್ತಿರಬಹುದು. ಅದನ್ನ ನೀವು 1 ಲೀಟರ್ ನೀರಿಗೆ 2.5 ml ಅಂತೆ ಬೆಳೆಸಿ ಸಿಂಪರಣೆ ಮಾಡಿ. ಮತ್ತೆ ನೀವೇ ಇನ್ನೊಂದು ಪ್ರೊಪನೋಫಾಸ್ ಹೊಡೆದು ಬಿಟ್ಟಿನ್ರಿ ಸರ್, 1 ವರ್ಷ ಆಯ್ತ್ರಿ. ನಾನು ಆರ್ಗಾನಿಕ್ ಮಾಡ್ಬೇಕಂತ ಮಾಡೇನ್ರಿ. ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅಂತಂದ್ರೆ ನೀವು ನಮ್ಮ ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ, ನಮ್ಮ ಆಫೀಸ್ ಅಲ್ಲಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ಕೀಟನಾಶಕಗಳು ಸಿಗ್ತವೆ. ನೀವು ಇಲ್ಲಿ ಬಂದು ಖರೀದಿ ಮಾಡಿ ತಗೊಂಡು ಹೋಗಿ ಸಿಂಪರಣೆ ಮಾಡಿ. ಇಲ್ಲ ಇಲ್ಲ, ಮೆಟ್ರೈಸಿಯಂ ಬೇವೇರೆ ನೂಮರಿ ಸಿಗ್ತಾ ಇದಾವೆ, ನೀವು ಬನ್ನಿ. ನನಗೆ ಕಾರ್ಯಕ್ರಮದಲ್ಲಿ ಕೊನೆಗೆ ನನ್ನ ನಂಬರ್ ಕೊಡ್ತೀನಿ, ನನ್ನ ಜೋಡಿ ಮಾತಾಡಿಕೊಂಡು ನೀವು ನಾಳೆನೂ ಬಂದ್ರು ನಿಮಗೆ ಕೊಡಿಸುವಂತ ವ್ಯವಸ್ಥೆ ಮಾಡಿಸ್ತೀವಿ. ಸರಿ ಸರ್. ಸಾವಯವ ಪದ್ಧತಿ ಈಗ ನೀವೇ ರೆಡಿ ಮಾಡ್ಕೊಳ್ಬಹುದಾದಂತಹ ಕೀಟನಾಶಕಗಳಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ಬೇವಿನ ಬೀಜದ ಕಷಾಯ ನೀವು ಮಾಡ್ಕೊಬಹುದು. ಅದ್ರಲ್ಲಿ ಹೆಂಗಪ್ಪ ಅಂತಂದ್ರೆ 5% ಬೇವಿನ ಬೀಜದ ಕಷಾಯಕ್ಕೆ 5 ಕಿಲೋ ಬೇವಿನ ಬೀಜನ ಕುಟ್ಟಿ ರಾತ್ರಿ ಇಡೀ ಒಂದು 50 ಲೀಟರ್ ನೀರಿನಲ್ಲಿ ನೆನೆಕಿಡಬೇಕು. ಬೆಳಗ್ಗೆ ಅದನ್ನ ಹಿಂಡಿ ತೆಗೆದು 100 ಲೀಟರ್ಗೆ ಸಮ ಮಾಡಿಕೊಂಡೇನಪ್ಪಾ ಅಂತ ನೀವು ಸಿಂಪರಣೆ ಮಾಡಿದ್ರೆ 5% ಬೇವಿನ ಬೀಜದ ಕಷಾಯ ತಯಾರಾಗ್ತದೆ. ಎರಡನೇದೇನಪ್ಪ ಅಂದ್ರೆ ಬೇವಿನ ಎಣ್ಣೆನೂ ಸಹ ಸಿಗ್ತದೆ ರೈತ ಸಂಪರ್ಕ ಕೇಂದ್ರ ಮತ್ತೆ ಕೆಲವೊಂದು ಅಂಗಡಿಗಳಲ್ಲಿ. ಅದನ್ನ ಬೇಕಿದ್ರೆ 1 ಲೀಟರ್ ನೀರಿಗೆ 3-5 ml ಹಾಕಿಕೊಂಡು ಸಹ ನೀವು ಸಿಂಪರಣೆ ಮಾಡಬಹುದು. ಮೂರನೇದು ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ, ತಂಬಾಕಿನ ಕಷಾಯನೂ ಸಹ ನೀವೇನಪ್ಪ ಅಂದ್ರೆ ತಯಾರು ಮಾಡಬಹುದು. 2 ಕೆಜಿ ತಂಬಾಕನ್ನ 100 ಲೀಟರ್ ನೀರಿಗೆ ರಾತ್ರಿ ಇಡೀ ನೆನೆಕಿಟ್ಟು ಬೆಳಗ್ಗೆ ಅದನ್ನ ಹಿಂಡಿ ತೆಗೆದು ನೀವು ಬೆಳಗ್ಗೆ ನೇರವಾಗಿ ಸಿಂಪರಣೆ ಮಾಡಲಿಕ್ಕೆ ಬರ್ತದೆ. ಇವು ನೀವೇ ತಯಾರು ಮಾಡಿ ಮನೆಯಲ್ಲಿನೇ ಬಳಸಲಿಕ್ಕೆ ಅವಕಾಶ ಇದೆ. 2 ಕೆಜಿ ತಂಬಾಕು, ಅದಕ್ಕಿಂತ ಬೇವಿನ ಬೀಜದ ಕಷಾಯ ಮಾಡಿಕೊಳ್ಳಿ, ಚೆನ್ನಾಗಿ ಚಲೋ ಕೆಲಸ ಮಾಡ್ತದೆ. ಸಮೀಪದಲ್ಲಿ ಸಹ ನಿಮಗೆ ಸಿಗ್ತದೆ. ಅದು ಮಾರ್ಕೆಟ್ ಅಲ್ಲಿ ಕೇಳಿ ನೋಡಿ, ಕೆಲವೊಬ್ರು ಮಿಲ್ ಅದು ಇಟ್ಟಿರ್ತಾರೆ, ಹಿಂಡಿನೂ ಮಾರಾಟ ಮಾಡ್ತಿರ್ತಾರೆ, ಅಂತವರಲ್ಲಿ ಏನಾದರೂ ಪುಡಿ ಸಿಕ್ತಿತ್ತು ಅಂದ್ರೆ ತಗೊಂಡ್ಬಿಟ್ಟು ಮಾಡ್ಕೊಂಡು ಪ್ರಯತ್ನ ಮಾಡಿ. ಧನ್ಯವಾದ. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಹೇಳಿ. ಸರ್, ನನ್ನ ಅಳಂದ ತಾಲೂಕು ಹೆಬಳಿ ಗ್ರಾಮದಿಂದ ಶರಣಪ್ಪ ಎಸ್ ಬೆಳಮತ್ತನ್ ಮಾತಾಡೋದು. ಶರಣಪ್ಪರ ಪ್ರಶ್ನೆ ಕೇಳಿ. ಮಾನ್ಯ ಕೆಂಗನಾಳ್ ಸರ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ ಹೇಳಿ ಶರಣಪ್ಪ. ಸರ್, ಪ್ರಶ್ನೆ ಏನಂತಂದ್ರೆ, ಇವಾಗ ರೀಸೆಂಟ್ ಮಳೆ ಬಂದು ತೊಗರಿ ಏನದಲ್ರಿ ನಿಮ್ಮಲ್ಲಿದೆ, ನಾವು ಕೃಷಿ ಇಲಾಖೆಯಿಂದ ಬೀಜಗಳು ತೆಗೆದುಕೊಂಡಿದ್ದು, ಅದು ಏನಾಗಿದೆ ಸರ್, ಕೆಳಗಿಂದು ಎಲೆಗಳೇನವಲ್ರಿ, ಒಂದು 5% ಒಂದು ಗಿಡದ ಒಂದು 5% ಯೆಲ್ಲೋ ಕಲರ್ ಆಗಿ ಎಲೆಗಳು ಉದುರ್ತಾ ಇವೆ ಸರ್. ಇದು ಮುಂದೆ ಏನ ಹರಿಗೆ ಬಿತ್ತದ ಉತ್ತಮ ಅಥವಾ ಬಿಡು ಅಂತೀರಾ, ಅದಕ್ಕೆ ಮತ್ತೆ ಏನು ಪರಿಹಾರ ಕ್ರಮಗಳನ್ನು ತಿಳಿಸ್ತೀರಾ? ಅಲ್ಲ, ಈಗ ಎಲೆಗಳು ಕೆಳಗಡೆಯಿಂದ ಒಣಗ್ತಾ ಇದಾವೆ ಅಂತಂದ್ರೆ ಅತಿ ಹೆಚ್ಚಿನ ನೀರಿನಿಂದಾಗಿನೂ ಸಹ ಕೆಲವೊಂದ್ ಕಡೆ ಒಣಗ್ತಾ ಇರೋದನ್ನ ನಾನು ಗಮನಿಸಿದೀನಿ. ಒಂದು ಎರಡನೇದು, ನೀವು ಒಂದು ಸಣ್ಣ ಒಂದು ತಮ್ಮಲ್ಲಿ ಏನು ವಿನಂತಿ ಅಂತಂದ್ರೆ, ಒಂದು ಎರಡ್ ಮೂರು ಗಿಡ ಅಲ್ಲೊಂದು ಇಲ್ಲೊಂದು ರ್ಯಾಂಡಮ್ ಆಗಿ ಏನಪ್ಪಾ ಅಂದ್ರೆ ಕಿತ್ತಿ ನೋಡಿ, ಕುತ್ತಿಗೆ ಭಾಗದೊಳಗೆ ಏನಾದ್ರು ಕೊಳತಿತ್ತು ಅಥವಾ ಬೇರ್ನೆ ಪೂರ್ತಿಯಾಗಿ ಕೊಳತಿತ್ತು ಹಂಗೇನಾರು ಆಗಿತ್ತು ಅಂತಂದ್ರೆ ಆ ಫೋಟೋಗಳನ್ನು ಕಳಿಸಿ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಾಗ್ತಂತಂದ್ರೆ ಮಾಡೋಣ. ಯಾಕಂತಂತಂದ್ರೆ ಪೂರ್ತಿಯಾಗಿ ತೆಗೆಯೋದನ್ನು ಬೇಡ. ಅದು ಬೆಳೆ ಏನಪ್ಪಾ ಅಂತಂದ್ರೆ ಈಗ ಕುತ್ತಿಗೆ ಕೊಳೆ ರೋಗ ಅಥವಾ ಬೇರು ಕೊಳೆ ರೋಗ ಬಂದು ಪೂರ್ತಿ ನಾಶ ಆಗಿತ್ತು ಅಂತಂದ್ರೆ ನಾ ಅದನ್ನ ನೋಡಿಬಿಟ್ಟು ನಿಮ್ಗೆ ಇನ್ನೊಂದ್ಸರಿ ಹೇಳ್ಬಹುದು. ಯಾಕಂತಂದ್ರೆ ಈಗ ಒಂದ್ ಬೆಳೆ ತೆಗಿಬೇಕು ಬೇಡ ಅಂತಂತಂದ್ರೆ ನಿಮಗೂ ಬಹಳ ನಷ್ಟ ಆಗುತ್ತೆ. ನಾವು ಆ ರೀತಿಯಾಗಿ ನಿಮ್ದು ನಷ್ಟ ಮಾಡೋದು ಬೇಡ. ಸ್ವಲ್ಪ ಅದನ್ನ ಸರಿಯಾಗಿ ನೀವು ಗಮನಿಸಿ ನನಗೆ ಅದು ಏನಾಗಿದೆ ಅಂದ್ರೆ ಕಾಂಡ ಮಚ್ಚ ರೋಗ ಇತ್ತು ಅಂತಂದ್ರೆ ಈಗ ನಾವು ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಮಳೆಯಿಂದಾಗಿ ಫೈಟೋಪ್ತರ ಕಾಂಡ ಮಚ್ಚ ರೋಗ ಬರ್ತಾ ಇದೆ. ಬಹಳಷ್ಟು ಜನ ರೈತರು ಹೊಲಗಳಲ್ಲಿ ಇದು ಕಂಡುಕೊಂಡಿದ್ದಾರೆ. ಅದಕ್ಕೇನಪ್ಪಾ ಅಂತಂದ್ರೆ ಶಿಲೀಂಧ್ರನಾಶಕಗಳು ಇದಾವೆ. ಈಗ ಸಂಯುಕ್ತವಾಗಿ ಹೇಳಬೇಕು ಅಂದ್ರೆ ಮೆಟ್ಲಾಕ್ಸಿಲ್ ಮತ್ತು ಮ್ಯಾಂಕೋಜೆಬರ್ ಅಂತ ಶಿಲೀಂಧ್ರನಾಶಕ ಇದೆ. ಅದನ್ನ ನೀವು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಕಾಂಡ ಕುತ್ತಿಗೆಯಿಂದ ಹಿಡ್ಕೊಂಡು ಗಿಡದ ಮೇಲ್ಭಾಗದವರೆಗೆ ಸಿಂಪಡಣೆ ಮಾಡಿದ್ರೆ ಅದು ಕಡಿಮೆ ಆಗ್ತದೆ. ಸೊ ಹೀಗೆ ನಿಮ್ಮಲ್ಲಿ ಅದು ಏನ್ ಲಕ್ಷಣ ಇದೆ ಅನ್ನೋದನ್ನ ಸ್ವಲ್ಪ ನನಗೆ ಒಂದ್ 2-3 ಫೋಟೋಗಳನ್ನ ನೀವು ನಾಳೆ ಕಳಿಸಿದ್ರಿ ಅಂತಂದ್ರೆ. ಫೋಟೋ ಅಲ್ಲ ಸರ್, ಡೈರೆಕ್ಟ್ ಸರ್ 4 ಗಿಡಗಳು ತಂದು ಖಂಡಿತ ಖಂಡಿತ ಖಂಡಿತ ನೀವು ನಾಳೆನೆ ಏನಪ್ಪಾ ಅಂತಂದ್ರೆ ಒಂದು 4-5 ಗಿಡ ಆ ರೀತಿಯಾಗಿ ಆಗಿರೋದನ್ನ ತಗೊಂಡು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಅಲ್ಲಿನೇ ಸಸ್ಯರೋಗ ಶಾಸ್ತ್ರಜ್ಞನಾಗಿನೇ ಕೆಲಸ ಮಾಡ್ತಾ ಇದ್ದೀನಿ ತೊಗರಿ ಮತ್ತೆ ಕಡಲೆ ವಿಭಾಗಕ್ಕೆ. ನೀವು ಅದನ್ನ ತಗೊಂಡ್ಬಂದು ನಮಗೆ ತೋರಿಸಿದ್ರಿ ಅಂತಂದ್ರೆ ನಿಮ್ಗೆ ಅದನ್ನು ಏನಾಗಿದೆ ಏನ್ ಪರಿಹಾರ ಕಳ್ಕೊಳ್ಬಹುದು ನಾನು ನಿಮಗೆ ಹೇಳಿಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದ ಶರಣಪ್ಪರೆ. ಸರ್, ಮುಂದಿನ ಕರೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ. ವಸಂತರಾಯ್ ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ಸೋಯಾಬೀನ್ ಒಳಗೆ ಕಡ್ಲಿ ಹುಳ ಕಾಣ್ತಾ ಇದಾವೆ. ಅಂದ್ರೆ ಈಗೇನು ಕೀಡಿ ತರ ಇದಾವ, ಹಸಿರು ಕೀಡಿ ಅಥವಾ ಕಪ್ಪು ಕೀಡಿ ತರ? ಹಾ, ಕೆಂಪು ಮೈ ಮೇಲೆ ಕೂದಲ ಇದ್ದು ಅಂತಂದ್ರೆ ಈಗ ಮಳೆ ಏನಾದ್ರೂ ನಿಂತಿದೆಯಾ ಅಲ್ಲಿ? ನಿಂತಿತ್ತು ಅಂತಂತಂದ್ರೆ ನಿಮಗೆ ಮೆಲಾಥಿಯನ್ 50 EC ಅಂತ ಸಿಗ್ತದೆ, 1 ಲೀಟರ್ ನೀರಿಗೆ 1 ml ಹಾಕಿ ಸಿಂಪಡಣೆ ಮಾಡಿ. ಇಲ್ಲ ಅಂತಂತಂದ್ರೆ ನಿಮಗೆ ಇವನ್ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ನಾವೇನ್ ಕರಿತೀವಲ್ಲ, ಪ್ರೋಕ್ಲೇಮ್ ಅಂತ ಕರಿತೀರಿ, ಶಾವಿಗೆ ಅಂತ ಕರಿತಿಲ್ಲ. ಸೊ ಅದನ್ನು ನೀವು 1 ಲೀಟರ್ ನೀರಿಗೆ 1/2 ಗ್ರಾಮದಂತೆ ಹಾಕಿನೂ ಏನಪ್ಪಾ ಅಂತಂದ್ರೆ ನೀವು ಸಿಂಪಡಣೆ ಮಾಡಿದ್ರೆ ಆ ಹುಳ ಸಾಯ್ತದೆ, ಅಂತಪರಿ ಏನು ಹಾನಿ ಆಗೋದಿಲ್ಲ. ಒಂದ್ಸಾರಿ ನೀವು ಸಿಂಪಡಣೆ ಮಾಡಿ ಸಾಕು, ಅದು ನಿಮಗೆ ನಿಯಂತ್ರಣಕ್ಕೆ ಬರ್ತದೆ. ಇಲ್ಲ, ಒಂದ್ಸಾರಿ ಸಿಂಪಡಣೆ ಮಾಡಿ. ಈಗ ನಾನು ಹೇಳಿರುವಂತಹ ಕೀಟನಾಶಕಗಳಲ್ಲಿ ಯಾವ್ದಾದ್ರು ಒಂದನ್ನು ಸಿಂಪಡಣೆ ಮಾಡ್ರಿ, ಇಲ್ಲ ಕ್ಲೋರೋಪೈರಿಫಾಸ್ ಸಿಂಪಡಣೆ ಮಾಡಿದ್ರು ನಡೀತದೆ 1 ಲೀಟರ್ ನೀರಿಗೆ 2.5 ml. ಅದ್ರ ಜೋಡಿ ಅಂಟು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿ. ಓಕೆ, ನಮಸ್ತೆ. ನಮಸ್ಕಾರ. ಸೊ ಈಗ ರೈತರಿಗೆ ನಾವೇನಪ್ಪಾ ಅಂತಂದ್ರೆ ಹೇಳೋದೇನಂತಂದ್ರೆ, ಈಗ ಒಂದು ಅದು ಹತ್ತಿಯಲ್ಲಿ ಈಗ ಲಘು ಪೋಷಕಾಂಶಗಳನ್ನು ಸಿಂಪಡಣೆ ಮಾಡೋದು. ಎರಡನೇದೇನಪ್ಪಾ ಅಂದ್ರೆ ಇನ್ನು ಒಂದು 15 ದಿವಸಗಳ ನಂತರ ಹತ್ತಿಯಲ್ಲಿ ಮುಖ್ಯವಾಗಿ ನಮಗೇನಪ್ಪಾ ಅಂತಂದ್ರೆ ಈ ರಸ ಇರುವ ಕೀಟಗಳ ಬಾಧೆ ಹೆಚ್ಚು ಕಂಡು ಬರ್ತದೆ. ಕಾರಣ ಏನಂತಂದ್ರೆ ಈ ಮೋಡ ಕವಿದ ವಾತಾವರಣ ಇದೆ, ಸತತವಾಗಿ ಮಳೆನೂ ಸಹ ಸಾಕಷ್ಟು ಬಂದಿದೆ. ಸೊ ಎಲೆಗಳನ್ನ ಅವರು ಹಿಂಭಾಗದಲ್ಲಿ ನೋಡಿದ್ರಿ ಅಂತಂತಂದ್ರೆ ಥ್ರಿಪ್ಸ್, ಮೈಟ್ಸ್ ಮತ್ತೆ ಬಿಳಿ ನೊಣಗಳು ಇವುಗಳನ್ನ ಮೆತ್ತಗೊಂಡೇನಪ್ಪಾ ಅಂತಂದ್ರೆ ರಸ ಹೀರೋದ್ರಿಂದ ಹತ್ತಿಯಲ್ಲಿ ಏನಪ್ಪಾ ಅಂತಂದ್ರೆ ದಂಡೆಯಿಂದ ಹಿಡಿದು ಅಥವಾ ಕೆಲವೊಂದ್ಸರಿ ಮಧ್ಯಭಾಗದಿಂದಾನೆ ಹಿಡಿದು ಏನಪ್ಪಾ ಅಂತಂದ್ರೆ ಎಲೆಗಳು ಕೆಂಪು ಕರೆ ಇದೆ ಅಂತ. ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ನಾವು ರಾಘವೇಂದ್ರ ಕುಲಕರ್ಣಿ ಅಂತ್ರಿ. ರಾಘವೇಂದ್ರ ಕುಲಕರ್ಣಿ ಎಲ್ಲಿಂದ? ಕಿತ್ತಾಪುರ ತಾಲೂಕು ಬಂಕಲಗರ. ಹೇಳಿ, ಪ್ರಶ್ನೆ ಹೇಳಿ. ತೊಗರಿ 4 ಎಕರೆ, 1.5 ಎಕರೆ ನಾಟಿ ಮಾಡಿದ್ವಿ ಸರ್. ನಾಟಿ ಮಾಡಿದಿರಿ? ತೊಗರಿನ ಸರಿಯಾಗಿ ಅಲ್ಲೇ ಸರ್ ಮುರ್ಕೊಂಡ್ ಬೋಳಿಗತ್ತ ಸರ್. ತೊಗರಿ ಮುರ್ಕೊಂಡು ಅಂದ್ರೆ ಅಂತಂದ್ರೆ ಅದು ಟೊಂಕ ಮುರ್ಕೊಂಡ್ ಬೀಳ್ತಾ ಇದೆ. ಗಿಡನೆ ಮುರ್ಕೊಂಡ್ ಬೋಳಿಗತ್ತ. ಅದು ಎಲ್ಲಿ ಮುರಿದಿರ್ತದೆ, ಅಲ್ಲಿ ಏನಾದ್ರು ಕಪ್ಪು ಮಚ್ಚ ಇದಾವನ್ರಿ? ಇಲ್ಲ ಸರ್, ಏನಿಲ್ಲ. ಅದ್ರ ಸಲಿ ಸಾಪ್ ಪುಡಿ ಕರಿಸಿ ಹೊಡೆದಿನಿ ಸರ್, ಒಂದ್ 15 ದಿವಸ ಆಯ್ತು. ಅದು ನೀವು ಇನ್ನೊಂದ್ಸಾರ್ತಿ ಆಯ್ತು, ಅರ್ಥ ಆಯ್ತು. ನೀವು ಇನ್ನೊಂದ್ಸಾರ್ತಿ ಏನ್ ಮಾಡ್ರಿ, ಅದು ಎಲ್ಲಿ ಮುರ್ಕೊಂಡು ಬಿದ್ದಿದೆಯಲ್ಲ ಅದನ್ನ ಸ್ವಲ್ಪ ಗಮನಿಸ್ರಿ. ಅದರಲ್ಲಿ ನಿಮಗೆ ಕಪ್ಪು ಬಣ್ಣದ ಅಥವಾ ನೇರಳೆ ಬಣ್ಣದ ಮಚ್ಚಗಳಿರಬಹುದಲ್ಲಿ. ಸೊ ಅದನ್ನ ನಾವು ಫೈಟೋಪ್ತರ ಕಾಂಡಮಚ್ಚ ರೋಗ ಅಂತ ಕರಿತೀವಿ. ಇದು ಫ್ಲಾಟ್ ಬೆಡ್ ಅಂದ್ರೆ ಸಮತಟ್ಟಾಗಿರುವಂತಹ ನೆಲದಲ್ಲಿ ಬಿತ್ತಿರುವಂತದ್ದು ಬೆಳೆಗೂ ಬರ್ತದೆ, ನಾಟಿ ಮಾಡಿದ್ರು ಬರ್ತದೆ, ಮತ್ತೆ ಬೋಧಗಳಲ್ಲಿ ಕೆಲವೊಂದು ಕಡೆನೂ ಬಂದಿದೆ. ಇದಕ್ಕೇನಪ್ಪಾ ಅಂತಂದ್ರೆ ಮೆಟ್ಲಾಕ್ಸಿಲ್ ಅನ್ನುವಂತ ಶಿಲೀಂಧ್ರನಾಶಕ ಸಿಗುತ್ತದೆ ಮಾರುಕಟ್ಟೆಯಲ್ಲಿ. ಒಂದು ಲೀಟರ್ ನೀರಿಗೆ 3 ಗ್ರಾಂದಂತೆ ಬೆರೆಸಿ ನೀವು ಸಿಂಪಡಣೆ ಮಾಡಿ. ಇಲ್ಲ ಅಂತಂದ್ರೆ ಇನ್ನೊಂದು ಮೆಟ್ಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ 68% ಸೇರ್ಕೊಂಡಿರುವಂತದ್ರು ಸಿಗ್ತದೆ. ಯಾವ್ದ್ರಲ್ಲಿ ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ 1 ಲೀಟರ್ ನೀರಿಗೆ 3 ಗ್ರಾಂದಂತೆ ಬೆರೆಸಿ ಏನಪ್ಪಾ ಅಂದ್ರೆ ನೀವು ಸಿಂಪಡಣೆ ಮಾಡಿದ್ರೆ ಇದು ನಿಮಗೆ ರೋಗ ಕಂಟ್ರೋಲ್ ಆಗ್ತದೆ. ಒಂದು ದಯವಿಟ್ಟು ವಿನಂತಿ ಏನಪ್ಪಾ ಅಂತಂದ್ರೆ, ಈಗ ಬೆಳೆಯಲ್ಲಿ ಅಲ್ಲೊಂದು ಇಲ್ಲೊಂದು ಆಗ್ತಿದ್ರು ಸಹ ಒಂದ್ಸಾರ್ತಿ ನೀವು ಇದನ್ನ ಸಿಂಪಡಣೆ ಮಾಡಿ. ಯಾಕಂತಂದ್ರೆ ಮುಂದೆ ಇನ್ನೂ ಹೆಚ್ಚಿನ ಮಳೆಗಳು ಆಗುವಂತಹ ಸಂದರ್ಭದಲ್ಲಿ ಈ ರೋಗಗಳು ಹರಡಬಾರದು. ಒಂದನೇದು ಇರುವಂತಹ ಒಳ್ಳೆ ಬೆಳೆಯನ್ನು ಸಹ ನಾವು ಸಂರಕ್ಷಣೆ ಮಾಡಿಕೊಳ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಒಂದ್ ಸೇರಿ ಸಿಂಪಡಣೆ ಮಾಡಿ. ಧನ್ಯವಾದ. ನಮಸ್ಕಾರ. ಸೊ ಈಗ ರೈತರಿಗೆ ನಾವು ಹೇಳೋದೇನಂತಂದ್ರೆ, ಹತ್ತಿಗೆ ಅವರು ಆ ರೀತಿಯಾಗಿ ತಾವು ಸಿಂಪಡಣೆ ಮಾಡಿಕೊಳ್ಳೋದು ಒಳ್ಳೆಯದು. ಈ ರಸ ಹೀರುವ ಕೀಟಗಳಿಗೂ ಸಹ ನಾವು ಗಮನಿಸಬೇಕು. ಸ್ವಲ್ಪ ಬೆಳೆಗಳಿಗೆ ಪೂರ್ತಿ ಕೀಟಗಳ ಬಾಧೆ ಹೆಚ್ಚಾಗಿದ ಮೇಲೆ ಸಿಂಪಡಣೆ ಮಾಡೋದಕ್ಕಿಂತ ಸ್ವಲ್ಪ ನಮಗೇನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ಕೀಟಗಳು ಇಲ್ಲದೆ ಇರುವಂಗೆ ಮುಂಜಾಗ್ರತೆ ಕ್ರಮವಾಗಿ ಸಿಂಪಡಣೆಗಳನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಈಗ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಏನಪ್ಪಾ ಅಂತಂದ್ರೆ ಈ ರೋಗಗಳ ಒಂದು ನಿಯಂತ್ರಣಗೋಸ್ಕರ ನಾವು ಜೈವಿಕವಾಗಿ ಸೂಕ್ಷ್ಮಾಣುಗಳನ್ನು ಸಂಯುಕ್ತ ರೂಪದಲ್ಲಿ ಮಿಶ್ರಣ ಮಾಡಿ ತಯಾರು ಮಾಡುವಂತಹ ಒಂದು ಉತ್ಪನ್ನಗಳನ್ನು ಸಹ ನಾವು ಅಲ್ಲಿ ರೈತರಿಗೆ ಕೊಡ್ತಾ ಇದೀವಿ. ಮತ್ತೆ ಟ್ರೈಕೋಡರ್ಮಾ ಅನ್ನುವಂಥದ್ದು ಸಿಗ್ತಾ ಇದೆ, ಸುಡೋಮೋನಸ್ ಅನ್ನುವಂಥದ್ದು ಸಿಗ್ತಾ ಇದೆ, ಮೆಟ್ರೈಸಿಯಂ ಅಂತದ್ದು ಸಿಗ್ತಾ ಇದೆ. ಸೊ ಇವುಗಳನ್ನ ರೈತರು ಏನಪ್ಪಾ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಇಂತಹ ಒಂದು ಕಡಿಮೆ ವೆಚ್ಚದಲ್ಲಿರುವಂತಹ ಉತ್ಪನ್ನಗಳನ್ನ ರೈತರು ಬಳಸಿಕೊಂಡ್ರು ಅಂತಂದ್ರೆ ನಮಗೆ ಹುಳುಗಳನ್ನ ಮತ್ತು ರೋಗಗಳನ್ನ ಈ ಹತ್ತಿ ಬೆಳೆಯಲ್ಲಿ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ನಮ್ಮ ಸ್ಥಳೀಯ ಮುಖ್ಯ ಬೆಳೆ ತೊಗರಿ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಯಾಕಂತಂದ್ರೆ ಈ ವರ್ಷದ ಒಂದು ಹಂಗಾಮಿನಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಒಂದು ಸಮಸ್ಯೆಗೆ ಈಡಾಗಿರುವಂತಹ ಬೆಳೆ ಅಂತಂದ್ರೆ ಇಲ್ಲಿ ತೊಗರಿ ಬೆಳೆನೆ. ಯಾಕಂದ್ರೆ ನೀರಿನಲ್ಲಿ ನಿಂತ್ಕೊಂಡಿರುವಂತಹ ತೊಗರಿ ಬೆಳೆಗೆ ಸಾಕಷ್ಟು ಜನ ರೈತರು ಕಷ್ಟ ಅನುಭವಿಸಿರೋದು ಏನಂತಂದ್ರೆ ಈ ಕಾಂಡಗಳ ಮಚ್ಚ ರೋಗ ಬಂದು, ಮುಖ್ಯವಾಗಿ ಫೈಟೋಪ್ತರ ಕಾಂಡ ಮಚ್ಚ ರೋಗ ಬಂದು ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಅಲ್ಲಲ್ಲಿ ಗಿಡಗಳು ಮುರ್ಕೊಂಡು ಬೀಳ್ತಾ ಇದಾವೆ, ಕೆಲವೊಂದು ಕಡೆ ಸಸಿಗಳನ್ನು ಸಹ ಸಾಯ್ತಾ ಇದಾವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ವಿನಂತಿ ಏನಪ್ಪಾ ಅಂದ್ರೆ, ಮೊದಲೇದು ಬಿತ್ತನೆ ಪ್ರಾರಂಭ ದಿನದಲ್ಲಿ ಬೋಧಿಗಳ ಮೇಲೆ ನಾವು ತೊಗರಿ ಬಿತ್ತನೆ ಮಾಡ್ರಿ ಅಂತ ರೈತರಿಗೆ ಬಹಳಷ್ಟು ಸಾರಿ ವಿನಂತಿ ಮಾಡಿಕೊಂಡಿದ್ವಿ. ಆದಾಗ್ಯೂ ಸಹ ಕೆಲವೊಬ್ಬರಿಗೆ ಆಗಿದೆ, ಕೆಲವೊಬ್ಬರಿಗೆ ಮಾಡಲಿಕ್ಕೆ ಆಗಿಲ್ಲ. ಬಹಳಷ್ಟು ಜನ ರೈತರು ಏನಪ್ಪಾ ಅಂತಂದ್ರೆ ಪಾರಂಪರಿಕ ಪದ್ಧತಿಯಲ್ಲೇನೆ ಸಮತಟ್ಟಾದ ನೆಲದ ಮೇಲೆ ಬಿತ್ತನೆ ಮಾಡಿದ್ದಾರೆ. ಇನ್ಮೇಲಾದ್ರೂ ಸಹ ರೈತರಿಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲಿ ನೀವು ಎಡೆಕುಂಟಿಗಳನ್ನ ಈಗ ಒಣ ವಾತಾವರಣ ಉಂಟಾಯಿತು ಮಳೆ ನಿಂತಾಗ ಸಾಧ್ಯ ಆದಷ್ಟು ರೈತರಲ್ಲಿ ವಿನಂತಿ ಏನಂತಂದ್ರೆ, ನಿಮ್ಮ ಈ ತೊಗರಿ ಸಾಲುಗಳಿಗೆ ಏನಪ್ಪಾ ಅಂತಂದ್ರೆ ಮಧ್ಯದಲ್ಲಿ ಕುಂಟಿ ಹೊಡೆದು ಆ ಬೋಧಗಳನ್ನ ಮಾಡಿಕೊಂಡ್ರೆ ಅಂತಂದ್ರೆ ಮುಂದಿನ ಇನ್ನೂ 3 ತಿಂಗಳಲ್ಲಿ ಯಾವುದೇ ರೀತಿಯಾದ ಅತಿ ಹೆಚ್ಚಿನ ಮಳೆಯಿಂದ ಆಗುವಂತಹ ನಷ್ಟವನ್ನ ರೈತರು ಈಗಲೇ ತಡೆಗಟ್ಟಲಿಕ್ಕೆ ಅನುಕೂಲ ಇದೆ. ದಯವಿಟ್ಟು ಬೋಧಗಳನ್ನು ಏರಿಸುವುದನ್ನ ರೈತರು ಮರಿಬಾರದು. ಸಾಧ್ಯ ಆದಷ್ಟು ಎಲ್ಲಿ ಕುಂಟಿ ಹೊಡಿತಾರೋ ಅವಾಗ ಅದನ್ನ ಮಾಡಿಕೊಳ್ಳಿ. ಎರಡನೇದು, ಇಲ್ಲಿ ಕಾಂಡಮಚ್ಚ ರೋಗ ಬಂದಿತ್ತು ಅಂತಂತಂದ್ರೆ ಮಚ್ಚಗಳು ಕಾಣ್ತಾ ಇದ್ವು, ನೇರಳೆ ಬಣ್ಣದ ಮಚ್ಚಗಳು ಇದ್ವು ಅಂತಂದ್ರೆ ಈಗಾಗಲೇ ಶಿಲೀಂಧ್ರನಾಶಕಗಳನ್ನು ಹೇಳಿದೀನಿ, ಮೆಟ್ಲಾಕ್ಸಿಲ್ ಅಥವಾ ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಜಿಬ್ ಎರಡು ಸಂಯುಕ್ತ ಹೊಂದಿರುವಂತಹದ್ದನ್ನು ಎರಡರಲ್ಲಿ ಯಾವ್ದಾದ್ರೂ ಒಂದನ್ನೇನಪ್ಪಾ ಅಂದ್ರೆ 1 ಲೀಟರ್ ನೀರಿಗೆ 3 ಗ್ರಾಂದಂತೆ ಬೆರೆಸಿ ಕಾಂಡದ ಮೇಲೆ ಸಿಂಪಡಣೆ ಮಾಡಿದ್ರೆ ನಿಮಗೆ ರೋಗದ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮುಂದುವರೆದೇನಪ್ಪಾ ಅಂತಂದ್ರೆ ಈ ತೊಗರಿಯಲ್ಲಿ ಇನ್ನ ಬಹಳಷ್ಟು ಜನ ರೈತರು ಏನಪ್ಪಾ ಅಂತಂದ್ರೆ ಈಗಾಗಲೇ ಕುಡಿಚೂಟು ಕೆಲಸನ ಅವರು ಮಾಡ್ತಿದೀವಿ ಅಂತ ಹೇಳಿದ್ದಾರೆ. 60-65 ದಿವಸದ ಒಂದು ಅವಧಿ ಅಂತ ಬೆಳೆ. ಈ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ ರೈತರು ತೊಗರಿ ಬೆಳೆಯಲ್ಲಿ ಏನಪ್ಪಾ ಅಂದ್ರೆ ಕುಡಿಚೂಟದನ್ನ ಮಾಡಿದ್ರೆ ಅಂತಂದ್ರೆ ನಿಮಗೆ ಅಲ್ಲಿ ತೊಗರಿಯಲ್ಲಿ ಹೆಚ್ಚಿನ ಟೊಂಗೆಗಳು ಅಥವಾ ಪಕ್ಕಲು ಒಡೆಯುತ್ತೆ ಅಂತ ನಾವು ಕರಿತೀವಿ. ಅದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. ಮುಂದಿನ ದಿನಗಳಲ್ಲಿ ರೈತರು ಏನಪ್ಪಾ ಅಂತಂದ್ರೆ ತೊಗರಿಯಲ್ಲಿ ಕಂಡುಕೊಳ್ಳುವಂತಹ ಬಹಳ ಸಮಸ್ಯೆ ಏನಪ್ಪಾ ಅಂತಂದ್ರೆ ಒಂದು ನೆಟೆ ರೋಗನೇ ಇರ್ತದೆ. ಅದು ಕಾಂಡದಲ್ಲಿ ನಮಗೆ ಈ ರೀತಿ ಮುರ್ಕೊಂಡು ಬೀಳೋದ್ರ ಜೊತೆಗೆ ಬೇರುಗಳಲ್ಲಿ ಕೊಳೆ ರೋಗ ಬರಬಾರದು ಅಂತ. ರೈತರಲ್ಲಿ ಒಂದು ವಿನಂತಿ ಏನಂತಂದ್ರೆ, ಎಲ್ಲೆಲ್ಲಿ ನಿಮ್ ಬೆಳೆ ಇನ್ನೂ ಚೆನ್ನಾಗಿದೆ ಅಂತಹ ರೈತರು ಹೋದ ವರ್ಷ ಏನಾದರೂ ನಿಮ್ಮ ಹೊಲದಲ್ಲಿ ನೆಟೆ ರೋಗ ಬಂದಿತ್ತು ಅಂದ್ರೆ ಅಂತಹ ರೈತರು ದಯವಿಟ್ಟು ಪ್ರತಿ ಎಕರೆಗೆ ಏನಪ್ಪಾ ಅಂತಂದ್ರೆ ನಿಮಗೆ ಗಿಡದ ಸಾಲುಗಳಿಗೆ ಏನಪ್ಪಾ ಅಂತಂದ್ರೆ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿದಂತ ಟ್ರೈಕೋಡರ್ಮಾ ದ್ರಾವಣದಿಂದ ಬೆಳೆಯನ್ನ ನಾವು ಬುಡ ತೊಯಿಸುವಂತ ಕೆಲಸ ಮಾಡಿದ್ರೆ ಬಹಳ ಉತ್ತಮ. ಅದನ್ನ ಡ್ರೆಂಚಿಂಗ್ ಅಂತ ಕರಿತೀವಿ. ಈ ಬುಡ ತೊಯಿಸುವ ಕೆಲಸ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಬೆಳೆ ಕಟಾವ್ ಆಗುವವರೆಗೂ ಸಹ ಬೇರುಗಳು ಕೊಳೆಯದಂಗೆನೆ, ಯಾವುದೇ ಶಿಲೀಂಧ್ರ ರೋಗದಿಂದ ಬಂದು ಬೇರುಗಳು ಕೊಳೆಯದಂಗೆನೆ, ನೆಟೆ ಹೋಗದಂಗೆನೆ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ರೈತರು ಇದನ್ನ ಮರಿಬಾರದು. ನಮ್ ಬೆಳೆ ಚೆನ್ನಾಗಿದೆ ಅದಕ್ಕೆ ಏನು ಆಗಿಲ್ಲ ಸುಮ್ನೆ ಯಾಕೆ ಮಾಡುದು ಅನ್ನುವಂತಹ ಒಂದು ವಿಚಾರ ಬರ್ತದೆ. ಆದ್ರೆ ಬೆಳೆಗಳಲ್ಲಿ ಏನಪ್ಪಾ ಅಂದ್ರೆ ರೋಗ ಬಂದ ತಕ್ಷಣ ಯಾವುದೇ ರೀತಿಯಾದ ಅದನ್ನ ನಾವು ತಡಿಲಿಕ್ಕೆ ಆಗೋದಿಲ್ಲ. ಇದು ನೆಟೆ ರೋಗದ ಶಿಲೀಂಧ್ರಗಳೇ ಆ ರೀತಿಯಾಗಿದ್ದಾವೆ. ಸೊ ಬರಲಾರ್ದಂಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದು ಬಹಳ ಉತ್ತಮ. ಮುಂದುವರೆದ ಏನಪ್ಪಾ ಅಂತಂದ್ರೆ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಏನಾದ್ರೂ ಮೊಗ್ಗುಗಳು ಅಥವಾ ಕಾಯಿಗಳು ಹಿಡಿಯುವಂತ ಒಂದು ಸಂದರ್ಭನು ಬರ್ತದೆ. ಈಗಾಗಲೇ ಒಬ್ಬ ರೈತರು ಹೇಳ್ತಾ ಇದ್ರು, ನಮ್ಮ ಕಡೆ ಎಲೆಗಳು ಮಡಚಿಕೊಂಡು ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಕೀಟ ಇದೆ ಅಂತೆ, ಬಲೆ ಕಟ್ಟುವಂತ ಕೀಟ ಬರ್ತಾ ಇದೆ ಅಂತ. ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕೀಟಗಳ ಹಾವಳಿ ಕಂಡು ಬರ್ತಾ ಇತ್ತು, ಏನಾದ್ರೂ ಗಮನಿಸ್ತಾ ಇದ್ರು ಅಂತಂದ್ರೆ ರೈತರು ಅವುಗಳಿಗೆ ಏನಪ್ಪಾ ಅಂತಂದ್ರೆ ಸೂಕ್ತವಾಗಿ ಪ್ರಾರಂಭಿಕ ದಿನದಲ್ಲಿ ಸಿಂಪಡಣೆ ಮಾಡೋದಾದ್ರೆ ಬೇವಿನ ಎಣ್ಣೆನೆ ಅಥವಾ ಬೇವಿನ ಬೀಜದ ಕಷಾಯನೂ ಸಿಂಪಡಣೆ ಮಾಡಿಕೊಳ್ಳಿ. ಆಮೇಲೆ ಕಾಯಿಕೊರಕ ಹುಳುಗಳಿಗೆ ಏನಪ್ಪಾ ಅಂತಂದ್ರೆ ಮೋಹಕ ಬಲೆಗಳನ್ನ ನೀವು ಅಳವಡಿಸಿಕೊಳ್ಳಿ. ಮೂರನೇದಾಗಿ ಕೊನೆಯದಾಗಿ ನಾನು ಹೇಳದೇನಪ್ಪಾ ಅಂತಂದ್ರೆ ಎಲ್ಲಿ ಬೆಳೆ ಪೂರ್ತಿಯಾಗಿ ಹಾಳಾಗಿ ಹೋಗಿದೆ ನೀರು ನಿಂತ್ಕೊಂಡು ಅಂದ್ರೆ ಇದೇ ಹೊಲ ಆಗಿರೋದಿಲ್ಲ, ಒಂದು 8 ಎಕರೆ ಹೊಲದಲ್ಲಿ ಒಂದು 1/2 ಎಕರೆ ಏನಪ್ಪಾ ಅಂದ್ರೆ ಒಂದು ಯಾವುದೋ ಮೂಲೆಯಲ್ಲಿ ನೀರು ನಿಂತ್ಕೊಂಡು ಒಡ್ಡುಗಳು ಸರಿಯಾಗಿ ಇಲ್ಲದೇ ಇರೋದ್ರಿಂದ ಒಂದು ಸಂದರ್ಭದಲ್ಲಿ ಹೊರಗೆ ಹೋಗುವಂತ ಜಾಗ ಇರೋದಿಲ್ಲ. ಅಂತಲ್ಲಿ ನೀರು ನಿಂತ್ಕೊಂಡು ಏನಪ್ಪಾ ಅಂದ್ರೆ ಬೆಳೆ ಪೂರ್ತಿಯಾಗಿ ಗಿಡದಾಗಿರ್ತದೆ, ಹಳದಿ ಆಗಿರ್ತದೆ, ಇನ್ನೇನು ಕೊಳತೆ ಹೋಗಿರ್ತದೆ. ಅಂತಹ ಒಂದು ಪ್ರದೇಶಗಳಿಗೆ ಏನಪ್ಪಾ ಅಂತಂದ್ರೆ ನೀವು ಸಾಧ್ಯ ಆದ್ರೆ ಈಗ ನಮಗೆ ಹಿಂಗಾರು ಹಂಗಾಮು ಪ್ರಾರಂಭ ಆಗ್ತದೆ, ಆ ಒಂದು ಸ್ವಲ್ಪ ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ನೀವು ಜೋಳ ಕಡಲೆ ಇತ್ತು ಕುಸುಬಿ ಈ 3 ಬೆಳೆಗಳಲ್ಲಿ ಯಾವ್ದಾದ್ರು ಒಂದು ಬೆಳೆಗಳನ್ನ ಏನಪ್ಪಾ ಅಂತಂದ್ರೆ ನೀವು ಅಕ್ಟೋಬರ್ ಮೊದಲನೇ ವಾರದಲ್ಲೇ ನೀವು ಬಿತ್ತನೆ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಆ ಜಾಗವನ್ನ ಸದುಪಯೋಗನೂ ಪಡಿಸಿಕೊಂಡಂಗ ಆಗ್ತದೆ, ಒಂದು ಒಳ್ಳೆ ರೀತಿಯಾದ ಬೆಳೆಯನ್ನ ಪಡ್ಕೊಳ್ಳಿಕ್ಕೂ ನಾನು ನಿಮಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಅವಕಾಶ ಸಿಗ್ತದೆ. ಸೊ ಈ ರೀತಿಯಾಗಿ ರೈತರು ಏನಪ್ಪಾ ಅಂತಂದ್ರೆ ಒಂದು ಬೆಳೆಗಳಲ್ಲಿ ಹತ್ತಿ ಆಗ್ಬಹುದು ಅಥವಾ ತೊಗರಿ ಆಗ್ಬಹುದು ಇದರಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇನ್ನು ಹೆಸರು ಉದ್ದು ಎರಡೂ ಬೆಳೆಗಳೇನಪ್ಪಾ ಅಂತಂದ್ರೆ ಬಹುತೇಕ ಪ್ರದೇಶಗಳಲ್ಲಿ ಕಟಾವಿಗೆ ಬಂದಿದ್ದಾವೆ, ಕಟಾವನು ಸಹ ಮುಗಿತಾನೂ ಇದೆ. ಕೆಲವೊಂದ್ ಕಡೆ ರೈತರು ಏನಪ್ಪಾ ಅಂತಂದ್ರೆ ಈ ಮಳೆಯಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಸಂದರ್ಭ ಇರ್ತದೆ. ಆದಾಗ್ಯೂ ಸಹ ಏನಪ್ಪಾ ಅಂತಂದ್ರೆ ಎಲ್ಲಿ ನಿಮಗೆ ಹೊಲದ ಒಳಗಡೆ ಹೋಗಕ್ ಆಗೋದಿಲ್ವೋ ಸಾಧ್ಯ ಆದಷ್ಟು ರೈತರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಕಾಯಿಗಳನ್ನಾದರೂ ಹರಿದು ಬೇರ್ಪಡಿಸಿಕೊಂಡು ಏನಪ್ಪಾ ಅಂದ್ರೆ ನೆರಳಲ್ಲಿ ಹಾಕೊಂಡ್ಬಿಟ್ಟು ನೀವು ರಾಶಿ ಮಾಡ್ಕೊಳ್ಳೋದು ಒಳ್ಳೇದು. ನಾವು ಮಷೀನಿನಿಂದನೇ ರಾಶಿ ಮಾಡ್ತೀನಿ ಅಂತಂದ್ರೆ ಕೆಲವೊಂದ್ಸರಿ ಕೆಸರಾಗಿರೋದ್ರಿಂದ ಒಳಗಡೆ ಹೋಗ್ಲಿಕ್ಕಿಲ್ಲ, ಒಣಗುತ್ತದೆ, ನಾಳೆ ಮಳೆ ಬರ್ಲಿಕ್ಕಿಲ್ಲ, ನಾಡಿದ್ದು ಬರ್ಲಿಕ್ಕಿಲ್ಲ ಅಂತ ನಾವು ಕಾಯ್ಕೋತು ಕುಂತೀವಿ ಅಂತಂದ್ರೆ ಕೆಲ ಸರಿ ಕಾಯಿಯಲ್ಲಿನೇ ಕಾಳುಗಳು ಮೊಳಕೆ ಹೊಡಿತವೆ. ಸೊ ಆ ರೀತಿಯಾಗಿ ಬೆಳೆ ಹಾನಿ ಆಗದಂಗೆ ರೈತರು ಏನಪ್ಪಾ ಅಂತಂದ್ರೆ ಮುಂಜಾಗ್ರತೆ ವಹಿಸಿಕೊಳ್ಬೇಕು. 2-3 ದಿವಸದ ಹೊರಪು ಅಂತ ನಾವೇನ್ ಕರಿತೀವಿ ಅಥವಾ ಒಣ ಬೇಸಾಯ ಒಣ ಪ್ರದೇಶ ಉಂಟಾಯ್ತು ಬಿಸಿಲು ಬಿದ್ದಿತ್ತು ಅಂತಂದ್ರೆ ಕೂಡಲೇ ತಾವು ಕಟಾವು ಮಾಡಿಕೊಂಡೇನಪ್ಪಾ ಅಂದ್ರೆ ಕೊಡೆಗೆ ಗಿಡನಾದ್ರೂ ತಗೊಂಡ್ಬಂದು ನೆರಳಲ್ಲಿ ಒಣಕೊಂಡ್ಬಿಟ್ಟು ನೀವು ಆಮೇಲೆ ಕಾಳುಗಳನ್ನು ಬೇರ್ಪಡಿಸಿಕೊಂಡ್ರು ಸಹ ನಿಮ್ಮ ಬೆಳೆ ಏನೇನಪ್ಪಾ ಅಂದ್ರೆ ಉತ್ತಮವಾದ ಇಳುವರಿ ತಕೊಂಡು ಅದನ್ನ ಲಾಭ ಪಡ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಸೊ ಈ ಕ್ರಮಗಳನ್ನು ರೈತರು ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ತಾವು ಅಳವಡಿಸಿಕೊಂಡ್ರೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಸರ್ ಆಗ್ಲ ನೀವು ಹೇಳಿದ್ರೆ ಅಂದ್ರೆ ಈ ನೀರು ನಿಲ್ಲಂತ ಚಾನ್ಸಸ್ ಬಹಳ ಇರುತ್ತೆ ಅಂದ್ರೆ ಈಗ ಮಳೆ ಸಾಕಷ್ಟು ಮಳೆ ಆಗಿರ್ತದೆ, ಅಲ್ಲಿ ಏನಾದ್ರೂ ಬಸಿಗಾಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ರೈತರಿಗೆ? ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಬೆಳೆಗಳು ಬೆಳೀತಾ ಇರುವಂತ ಈಗಿನ ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಬಸಿಗಾಲಿಗಳನ್ನ ಮಾಡಿಕೊಳ್ಳಿ. ಎರಡನೇದೇನಪ್ಪಾ ಅಂದ್ರೆ ಕೆಲವೊಂದ್ ಕಡೆ ಮಧ್ಯದಲ್ಲಿ ಬೆಳೆಗಳು ಇದ್ದಾಗ ಮಧ್ಯ ಬೇಸಿಗಾಲಿ ಹಾಕೋದು ಕಷ್ಟ ಆಗ್ತದೆ. ಅದನ್ನ ನಾವು ಸೀಸನ್ ಮುಗಿದ ತಕ್ಷಣ ಅಂದ್ರೆ ಹಂಗಾಮು ಮುಗಿದ ತಕ್ಷಣ ಏನಪ್ಪಾ ಅಂತಂದ್ರೆ ಬೇಸಿಗೆ ಸಮಯದೊಳಗೆ ಎಲ್ಲೆಲ್ಲಿ ನೀರು ನಿಂತ್ಕೊಳ್ತಾವೆ, ಎಲ್ಲಿ ನೀರು ಮುಂದೆ ಹೋಗೋದಿಲ್ವೋ ಅಂತ ರೈತರುಗಳೇನಪ್ಪಾ ಅಂತಂದ್ರೆ ತಮ್ಮ ತಮ್ಮ ಹೊಲಗಳಲ್ಲಿ ಬಸಿಗಾಲಿಗಳಾಗಬಹುದು ಅಥವಾ ಕಾಲುವೆಗಳಾಗಬಹುದು ಅವುಗಳನ್ನು ಮಾಡಿಕೊಳ್ಳಿ. ಈ ಸದ್ಯಕ್ಕಿನ ಮಟ್ಟಿಗೆ ಏನಪ್ಪಾ ಅಂದ್ರೆ ನೀರು ನಿಲ್ಲದಂಗೆ ನೀರಿಗೆ ಯಾವ್ದಾದ್ರು ಒಂದ್ ಕಡೆ ಹಾದಿ ಕೊಟ್ಟು ಅದು ಬಸದು ಹೊರಗಡೆ ಹೋಗುವಂಗೆ ಏನಪ್ಪಾ ಅಂತಂದ್ರೆ ನೀವು ದಾರಿ ತೋರಿಸಿದ್ರೆ ಅಂತಂದ್ರೆ ಹೊಲದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಒಂದು ಕರೆ ಇದೆ. ಹಲೋ ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು ಹೇಳಿ. ಸರಿ ಕೇಳಿಸ್ತಲ್ಲ ನೀವು ಹೇಳೋದು. ಹೇಳಿ ನಿಮ್ಮ ಹೆಸರು ಹೇಳಿ. ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಪ್ರಶ್ನೆ ಕೇಳಿ. ಹಲೋ, ಕರೆ ಸ್ವಲ್ಪ ವ್ಯತ್ಯಯ ಆಗಿತ್ತು ಅನಿಸುತ್ತೆ. ಸಿಗ್ನಲ್ಸ್ ಸರಿಯಾಗಿರೋ ಕಡೆ ಬಂದ ಫೋನ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಕರೆ ಕಟ್ ಆಗಿದೆ. ಸರಿ ಹೇಳಿ. ಅಂದ್ರೆ ಈಗ ಸಾಕಷ್ಟು ಸಮಸ್ಯೆಗಳು ಈ ಮಳೆ ಬರೋದ್ರಿಂದ, ಆಮೇಲೆ ಈ ಮೋಡ ಮುಸುಕಿದ ವಾತಾವರಣ ಇರೋದ್ರಿಂದ ಈ ಕೀಟಗಳ ಬಾಧೆ ಇರಬಹುದು ಅಥವಾ ರೋಗಗಳ ಬಾಧೆ ಸಾಕಷ್ಟು. ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಏನಂದ್ರೆ ತೊಗರಿಯಲ್ಲಿ ರೈತರು ಒಂದ್ ಸ್ವಲ್ಪ ಗಮನ ವಹಿಸಬೇಕು. ಗೊಡ್ಡ ರೋಗ ಈ ವರ್ಷ ನಾವು ಅನ್ಕೊಂಡಿರೋಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪಾ ಅಂದ್ರೆ ಪಸರಿಸ್ತಾ ಇದೆ. ಸೊ ದಯವಿಟ್ಟು ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಒಂದು ಹೊಲದಲ್ಲಿ ನಿಮಗೆ 2-3 ಅಥವಾ 4-5 ಗಿಡಗಳು ಅಲ್ಲೊಂದು ಇಲ್ಲೊಂದು ಗೊಡ್ಡು ಹತ್ತಿರುವಂತ ಗಿಡಗಳು ಕಂಡಿತ್ತು ಅಂತಂದ್ರೆ ಅಂತ ಗಿಡಗಳನ್ನ ತಾವು ಕಿತ್ತಿ ನಾಶ ಮಾಡಿದ್ರೆ ಸ್ವಲ್ಪ ರೋಗ ಹರಡೋದನ್ನ ತಡಿಬಹುದು. ಎರಡನೇದೇನಪ್ಪಾ ಅಂತಂದ್ರೆ ಈ ಗೊಡ್ಡು ಹತ್ತಿರುವಂತ ಗಿಡಗಳಿಗೆ ನಾವು ಕೂಡಲೇ ಏನಪ್ಪಾ ಅಂದ್ರೆ ಮೈಟ್ಸ್ ನುಶಿಗಳನ್ನ ನಾಶ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದು ಬಹಳ ಸೂಕ್ತ. ಈಗ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಉಮೈಟು ಮತ್ತು ವೆಲೋಮೈಟ್ ಅಂತ ಇಂಥವು ಕೀಟನಾಶಕಗಳು ಸಿಗ್ತವೆ ಮೈಟ್ಸ್ ನುಸಿಗೆ ಅದನ್ನ ಒಂದು ಲೀಟರ್ ನೀರಿಗೆ ಅರ್ಧ ಮಿಲಿಯಂತೆ ಮ್ಯಾಕ್ಸಿಮಮ್ ಅಂತಂದ್ರೆ ಹೆಚ್ಚಿಗೆ ಅಂದ್ರೆ ಒಂದು ಮಿಲಿಯಂತೆ ಹಾಕಿ ಸಿಂಪಡಣೆ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಹಾಕಬೇಡಿ. ರೈತ ಬಾಂಧವರು ಕೀಟನಾಶಕಗಳನ್ನ ಎರಡು ಸಾರಿ ಸಿಂಪಡಣೆ ಮಾಡೋದಕ್ಕಿಂತ ಒಂದೇ ಸರ್ತಿಗೆ ಹೆಚ್ಚಿಗೆ ಹಾಕಿ ಮಾಡಿದ್ರೆ ಸರಿ ಆಗ್ತದೆ ಅಂತ ಒಂದು ತಪ್ಪು ಮನೋಭಾವನೆ ಇದೆ. ಆ ರೀತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಯಾರು ಬೆಳೆಯಲ್ಲಿ ಯಾವುದೇ ರೀತಿಯಾದ ಗೊಡ್ಡರೋಗ ಇಲ್ವೋ ಅಂತವ್ರೇನಪ್ಪಾ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಒಂದು ಲೀಟರ್ ನೀರಿಗೆ 3 ಗ್ರಾಮದಂತೆ ಏನಪ್ಪಾ ಅಂದ್ರೆ ಗಂಧಕದ ಪುಡಿಯನ್ನು ಸಹ ನೀವು ಸಿಂಪರಣೆ ಮಾಡಿದ್ರಿ ಅಂತಂದ್ರೆ ಮೈಟ್ಸ್ ನುಸಿಗಳು ನಿಮ್ಮ ಹೊಲದಲ್ಲಿ ಬಾರದಂಗೆನೆ ನೀವು ಮುಂಜಾಗ್ರತೆ ಕ್ರಮ ಕೈಗೊಂಡು ಯಾವುದೇ ರೀತಿಯಾದ ಬೆಳೆಯಲ್ಲಿ ಗೊಡ್ಡ ಆಗದಂಗೆನೋನೇನಪ್ಪಾ ಅಂತಂದ್ರೆ ನೀವು ಕ್ರಮ ವಹಿಗೊಳ್ಳಲಿಕ್ಕೆ ನಿಮಗೆ ಇಲ್ಲಿ ಬಹಳ ಅನುಕೂಲಕರವಾದ ಒಂದು ಪ್ರಸಂಗ ಇದೆ. ಈ ಹತ್ತಿ ಬೆಳೆಯಲ್ಲಿ ಯಾವ ರೀತಿ ಸಮಸ್ಯೆಗಳು ಆಗ್ತದೆ ಸರ್? ಈಗ ಹತ್ತಿ ಬೆಳೆಯಲ್ಲಿ ಈಗಾಗಲೇ ರೈತರು ಮಾತಾಡಿದಂಗೆ ಒಂದೇನಪ್ಪಾ ಅಂದ್ರೆ ಎಲೆ ಕೆಂಪಾಗುವಿಕೆ ಆಗ್ತದೆ, ಅದು ಪೋಷಕಾಂಶಗಳ ಕೊರತೆ ಮತ್ತು ಕೀಟಗಳ ಒಂದು ಬಾಧೆಯಿಂದ. ಮುಂದುವರೆದ ಏನಪ್ಪಾ ಅಂತಂದ್ರೆ ಇನ್ನೊಂದು ಬಾಧೆ ಹತ್ತಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶಿಲೀಂಧ್ರಗಳ ರೋಗ. ಈಗ ಏನಾಗ್ತದೆ, ಹತ್ತಿ ಬೆಳೆ ನಮಗೆ ಅದು ಗೊತ್ತಿರುವಂತ ಅದು ಹೈಬ್ರಿಡ್ ಇರ್ತದೆ. ಎಲ್ಲಿ ರೈತರು ಸಾಲದಿಂದ ಸಾಲಿಗೆ 4-5 ಅಡಿ ಅಂತರ ಇಟ್ಟಿದ್ದಾರೆ, ಅಲ್ಲಿ ಏನು ಗಾಳಿ ಆಡ್ತದೆ ಅಥವಾ ಒಳಗಡೆ ಸೂರ್ಯನ ಬೆಳಕು ಅದೆಲ್ಲ ಸರಿಯಾಗಿ ಬಾಳ್ತದೆ, ಅಲ್ಲಿ ಸಮಸ್ಯೆ ಆಗುದಿಲ್ಲ. ಎಲ್ಲಿ 3 ಅಡಿಗೆ ಒಂದೊಂದು ಸಾಲಗಳನ್ನು ರೈತರು ಬಿತ್ತನೆ ಮಾಡಿದಾರೋ, ಅಂದ್ರೆ ಎಕರೆಗೆ 2 ಅಥವಾ 3 ಪ್ಯಾಕೆಟ್ ಬೀಜಗಳನ್ನು ಹಾಕಿರ್ತಾರೆ, ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡದ ತಪ್ಪಲುಗಳು ಒಂದಕ್ಕೊಂದು ಸಮೀಪಕ್ಕೆ ಬಂದೇನಪ್ಪಾ ಅಂದ್ರೆ ಮತ್ತೆ ಶಿಲೀಂಧ್ರ ರೋಗಗಳು ಹೆಚ್ಚಿಗೆ ಆಗ್ತದೆ, ಆರ್ದ್ರತೆ ಅಥವಾ ಹ್ಯೂಮಿಡಿಟಿ ಹೆಚ್ಚಿಗಿತ್ತು ಅಂತಂದ್ರೆ ಅಂತ ಒಂದು ರೈತರು ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ರೋಗಗಳು ಕಂಡು ಬಂದಿತ್ತು, ಕೆಳಭಾಗದ ಎಲೆಗಳ ಮೇಲೆ ಚುಕ್ಕಿಗಳು, ಕಪ್ಪು ಚುಕ್ಕಿಗಳು ಅಥವಾ ಕಂದು ಬಣ್ಣದ ಚುಕ್ಕಿಗಳು, ಈ ರೀತಿಯಾಗಿ ಏನಾದರೂ ಹಳದಿ ಆಗ್ತಾವಂತದ್ದು ಪ್ರಸಂಗ ಏನಾದ್ರೂ ಕಂಡು ಬರ್ತಾ ಇತ್ತು ಅಂತಂದ್ರೆ ಕೂಡಲೇ ಅವುಗಳಿಗೆ ಏನಪ್ಪಾ ಅಂತಂದ್ರೆ ಅದು ಯಾವ ರೋಗ ಇದೆ, ತಾವು ಕೃಷಿ ಅಧಿಕಾರಿಗಳನ್ನಾಗಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿರಾಗಿರುವಂತಹ ವಿಜ್ಞಾನಿಗಳಾಗಬಹುದು, ನಮಗೂ ಸಹ ತಾವು ತಮ್ಮ ಅವು ಬೆಳೆಯ ಫೋಟೋಗಳನ್ನು ಕಳಿಸಿ ಅದು ಏನಿದೆ ಅಂತ ಹೇಳಿ ಖಾತ್ರಿಪಡಿಸಿಕೊಂಡೇನಪ್ಪ ಅಂತಂದ್ರೆ ಸೂಕ್ತವಾದ ಶಿಲೀಂಧ್ರನಾಶಕ ಆಗಿರಬಹುದು ಅಥವಾ ಕೀಟನಾಶಕಗಳನ್ನು ತಾವು ಸಿಂಪಡಣೆ ಮಾಡಿದ್ರಿ ಅಂತಂದ್ರೆ ಬೆಳೆಯಲ್ಲಿ ಬೆಳೆ ನಿರ್ವಹಣೆ ಮಾಡಲಿಕ್ಕೆ ಅಥವಾ ಹತ್ತಿ ಬೆಳೆಯನ್ನು ಸೂಕ್ತವಾಗಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹತ್ತಿ ಮತ್ತೆ ತೊಗರಿ ಅಲ್ಲದೆ ಇಲ್ಲಿ ಬೇಕಾದ್ರೆ ಹುದ್ದು ಇದಾವೆ, ಆಮೇಲೆ ಹೆಸರು ಇದಾವೆ, ಆಗ್ಲೇ ಅವು ಕಟಾವಿಗೆ ಬಂದಂತ ಬೆಳೆಗಳು, ಅದ್ರ ಜೊತೆಗೆ ಸೋಯಾಬೀನ್ ಇರಬಹುದು. ಈಗ ಕಟಾವು ಮಾಡ್ಕೊಂಡ್ರಿಗೆ ಏನು ಸಮಸ್ಯೆ ಆಗಲ್ಲ ಸರ್, ಆದ್ರೆ ಕಟಾವು ಇನ್ನ ಬಂದಿರುತ್ತೆ ಅಂದ್ರೆ ಅಲ್ಲೇ ಇನ್ನ ನೆಲದ ಮೇಲೆ ಇರುತ್ತೆ, ಅವ್ರು ಏನ್ ಮಾಡಬೇಕು ಯಾವ ರೀತಿ? ಕಟಾವು ಮಾಡದೇ ಇರುವಂತಹ ಇನ್ನೂ ಕಾಯಿ ಸ್ವಲ್ಪ ಹಸಿರಿರುವಂತಹ ಬೆಳೆಗಳಲ್ಲಿ ಹೆಸರು ಉದ್ದಾಗಿರ್ಬೋದು ಎರಡು ಬೆಳೆಯಲ್ಲಿ, ರೈತರಲ್ಲಿ ಒಂದೇ ಒಂದು ವಿನಂತಿ ಏನಪ್ಪಾ ಅಂತಂತಂದ್ರೆ ಕಾಯಿಗಳು 80%-85% ಕಾಯಿಗಳು ಕಪ್ಪಾಗಿದ್ದು ಅಂತಂತಂದ್ರೆ ಯಾವುದೇ ರೀತಿಯಾದ ಅಲ್ಲಿ ಸಮಸ್ಯೆ ಇರೋದಿಲ್ಲ. ಮುಂದೇನಪ್ಪಾ ಅಂತಂದ್ರೆ ನಿಮಗೆ ಅದು ಕಟಾವಿಗೆ ಬಂದಿದೆ ಅಂತ ನಿಮಗೆ ಖಾತ್ರಿ ಆಗಿತ್ತು ಅಂತಂದ್ರೆ ಮಳೆ ಬರುವಂತ ಒಂದು ಸಂದರ್ಭ ಇರೋದ್ರಿಂದ ನೀವು ಕಟಾವಿಗೆ ಬರುವಂತಹ ಮಾಗು ಇರುವಂತಹ ಬೆಳೆಗಳನ್ನ ಹೊಲಗಳಲ್ಲಿ ಹೋಗಿ ನೀವು ಕಾಯಿ ಹರಿಯೋದು ಆಗಂಗಿಲ್ಲ ಅಂತಂದ್ರೆ ಬೆಳೆಗಳನ್ನು ಕಿತ್ತಿ ನೆರಳಿರುವಂತಹ ಪ್ರದೇಶದಲ್ಲಿ ತಂದು ಅದನ್ನು ಹಾಕೊಂಡ್ಬಿಟ್ಟು ನೀವು ಕಾಯಿ ಆದ್ರೂ ಬೇರ್ಪಡಿಸಿಕೊಳ್ಳಿ, ಇಲ್ಲ ಮಷೀನ್ ರಾಶಿ ಮಾಡುವಂತ ಒಂದು ಯಂತ್ರಕ್ಕೆ ನೀವು ಆ ಬೆಳೆಯನ್ನು ಹಾಕಿ ನಿಮ್ ಬೆಳೆಯನ್ನ ನೀವು ರಾಶಿ ಮಾಡಿಕೊಂಡು ಅಥವಾ ಕಾಳುಗಳನ್ನ ಬೇರ್ಪಡಿಸಿಕೊಂಡ್ರೆ ನಿಮ್ಮ ಬೆಳೆಯನ್ನ ಸೇಫ್ ಆಗಿ ಅಂದ್ರೆ ಸೂಕ್ತವಾಗಿ ಏನಪ್ಪಾ ಅಂತಂದ್ರೆ ಸಂರಕ್ಷಣೆ ಮಾಡಿಕೊಂಡು ಕಟಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೆಲವೊಂದ್ಸರಿ ಆಳುಗಳು ಸಿಗದೇ ಇರುವಂತಹ ಒಂದು ಸಂದರ್ಭನೂ ಇರ್ತದೆ. ಸೊ ಅದಕ್ಕಾಗಿ ನಾನು ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಬೆಳೆಯನ್ನ ಎಲ್ಲಿ ನಿಮಗೆ ಜಾಸ್ತಿ ಕೆಸರಿರುವಂತಹ ಹೊಲಗಳಿರ್ತಾವೋ ಅಲ್ಲಿ ಒಳಗಡೆ ಯಂತ್ರಗಳು ಹೋಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಬೆಳೆನ ಹೊರಗೆ ತಗೊಂಡ್ಬಂದೇನಪ್ಪಾ ಅಂತಂದ್ರೆ ನೀವು ಅದನ್ನ ರಾಶಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಆಮೇಲೆ ಸೋಯಾಬೀನ್ ಬೆಳೆ ಏನಪ್ಪಾ ಅಂತಂದ್ರೆ ಇನ್ನೂ ಕೆಲವೊಂದ್ ಕಡೆ ಕಾಳು ಈಗ ಕಟ್ತಾ ಇದೆ, ಅಲ್ಲೇನಪ್ಪಾ ಅಂತಂದ್ರೆ ಒಂದು ಸುಳಿ ನೊಣ ಅಂತ ನಾವು ಸ್ಟೆಮ್ ಫ್ಲೈ ಅಂತ ಕರಿತೀವಿ ಅಥವಾ ಕಾಂಡ ನೊಣ ಅಂತ ಕರಿತೀವಿ, ಈ ಕೀಟದ ಬಾಧೆ ಕೆಲವೊಂದ್ ಬೆಳೆಗಳಲ್ಲಿ ಕೆಲವೊಂದ್ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ರೈತರು ಇದನ್ನ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ಥಯಾಮಿಥಾಕ್ಸಿಮ್ ಅನ್ನುವಂತ ಒಂದು ಕೀಟನಾಶಕ ಇದೆ ಅಥವಾ ಇಂಡಾಕ್ಲೋಪಿಡ್ ಅನ್ನುವಂತ ಒಂದು ಕೀಟನಾಶಕ ಇದೆ ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ನಮಗೆ ಫ್ಲೂ ಬೆಂಡಮೈಡ್ ಅನ್ನುವಂಥದ್ದು ಒಂದು ಕೀಟನಾಶಕ ಬರ್ತದೆ ಅಥವಾ ಈ ಫಿಪ್ರೋನಿಲ್ ಅನ್ನುವಂಥದ್ದು ಬರ್ತದೆ. ಯಾವ್ದಾದ್ರು ಒಂದು ಕೀಟನಾಶಕವನ್ನು ಏನಪ್ಪಾ ಅಂತಂದ್ರೆ ಥಯಾಮಿಥಾಕ್ಸಿಮ್ ಮತ್ತೆ ಸೂಪರ್ ಕಾನ್ಫಿಡರ್ ಅಥವಾ ಕಾನ್ಫಿಡರ್ ಅನ್ನುವಂಥ ಕೀಟನಾಶಕವನ್ನು ಒಂದು ಲೀಟರ್ ನೀರಿಗೆ 1/2 ಮಿಲಿಯಂತೆ ಬರೆಸಿ ಏನಪ್ಪಾ ಅಂತಂದ್ರೆ ತಾವು ಸಿಂಪಡಣೆ ಮಾಡಿದ್ರೆ ಈ ಕಾಂಡನೋಣ ಅಥವಾ ಸ್ಟೆಮ್ ಫ್ಲೈ ಹುಳಗಳನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ. ರೈತರಿಗೆ ಅದು ಹುಳ ಕಾಣದಿಲ್ಲ, ಆದ್ರೆ ಗಿಡಗಳು ಮೇಲ್ಭಾಗದಿಂದ ಒಣಗ್ತಾ ಇರ್ತದೆ. ಸೊ ಗಿಡದ ಒಂದು ಯಾವ್ದಾದ್ರು ಕಾಂಡವನ್ನು ಸೀಳಿ ನೋಡಿದ್ರೆ ಅಂತಂದ್ರೆ ಮಧ್ಯಭಾಗದೊಳಗೆ ಕಪ್ಪಾಗಿರ್ತದೆ, ಹುಳ ಅಲ್ಲಿ ಗಿಡದ ಒಂದು ಅಂಶಗಳನ್ನು ತಿಂದು ಹಿಕ್ಕಿ ಹಾಕಿರೋದನ್ನು ಸಹ ತಾವು ನೋಡಬಹುದು. ಈ ರೀತಿಯಾಗಿ ಅಲ್ಲಿ ಕಾಂಡದಕ್ಕೆ ಏನಪ್ಪಾ ಅಂತಂದ್ರೆ ಬಾಧೆ ಇರ್ತದೆ. ಇನ್ನು ಕೊನೆಯದಾಗಿ ಇನ್ನೊಂದು ಬೆಳೆ ನಮ್ಮಲ್ಲಿ ಇರುವಂತದ್ದು ಕಬ್ಬು. ಕಬ್ಬಿಗೆ ರೈತರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಸರಿಯಾದ ಪೋಷಕಾಂಶಗಳನ್ನು ಕೊಡಿ, ಯಾವುದೇ ರೀತಿಯಾದ ಬಾಧೆ ಸದ್ಯಕ್ಕೆ ಹುಳುಗಳ ರೋಗದ ಇಲ್ಲ, ಆದಾಗ್ಯೂ ಸಹ ಮುಂದಿನ ದಿನಗಳಲ್ಲಿ ಬೆಳೆ ಸರಿಯಾಗಿ ಬೆಳಿಬೇಕು ಅಂತಂದ್ರೆ ಕಬ್ಬಿಗೆ ಸಾಕಷ್ಟು ಮಳೆ ಸಿಕ್ಕಿದೆ, ಅದ್ರ ಸರಿಯಾಗಿ ರಸಗೊಬ್ಬರಗಳನ್ನ ಕೊಟ್ಟು ನೀವು ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಂಡ್ರೆ ಅಂತಂದ್ರೆ ಅದರಲ್ಲಿ ಮುಂದೆ ಬರ್ತಕ್ಕಂಥ ಕೀಟ ಮತ್ತು ರೋಗಗಳನ್ನು ನಾವು ಯಾವುದೇ ರೀತಿಯಾಗಿ ಬರಲಾರದಂಗೆ ಈಗಲೇ ಮುಂಜಾಗ್ರತೆ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯತೆ ಇದೆ. ಸರ್, ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ. ಇನ್ನೇ ನಮ್ಗೆ ಇನ್ನೊಂದು 5 ನಿಮಿಷಗಳ ಕಾಲಾವಕಾಶ ಇದೆ. ತಮ್ಮ ಒಂದು ಮೊಬೈಲ್ ಸಂಖ್ಯೆ ಹೇಳಿದ್ರೆ ನಮ್ಮ ರೈತರು ಅದನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವ್ದಾದ್ರೂ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು, ತಮ್ಮ ಬೆಳೆಯಲ್ಲಿರುವಂತ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು ಇರ್ತವೆ, ಅದ್ರದ್ದು ಲಕ್ಷಣಗಳನ್ನು ನೋಡಿ ನಾವು ಸಲಹೆ ಕೊಟ್ಟರೆ ಸರಿ ಅಂತ ನಮಗೆ ಅನಿಸಿರೋದ್ರಿಂದ ನಾನು ನಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ. ರೈತರು ಈ ದೂರವಾಣಿ ನಂಬರ್ಗೆ ಏನಪ್ಪಾ ಅಂದ್ರೆ ತಮ್ಮ ಫೋಟೋಗಳನ್ನು ವಾಟ್ಸ್ಆಪ್ದಲ್ಲಿ ಕಳಿಸಬಹುದು, ಫೋನ್ ಮಾಡಿ ಅದಕ್ಕೆ ಪರಿಹಾರ ತಿಳ್ಕೊಳ್ಬಹುದು. ನನ್ನ ದೂರವಾಣಿ ಸಂಖ್ಯೆ 98 45 36 47 08. ಮತ್ತೆ ಒಂದ್ಸಾರಿ ಹೇಳ್ತೀನಿ, 98 45 36 47 08. ಸರಿ, ಪ್ರಸಕ್ತ ಹಂಗಾಮಿನಲ್ಲಿ ಏನು ಅತಿವೃಷ್ಟಿಯಿಂದ ಏನೇನು ಸಮಸ್ಯೆಗಳು ಆಗ್ತವೆ ಅಂದ್ರೆ, ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಇನ್ನೂ ಏನು ಮಳೆಯ ಬರುವಂತ ಲಕ್ಷಣಗಳು ಏನೇ ಇದೆ ನಮ್ಮ ಹವಾಮಾನ ವರದಿ ಪ್ರಕಾರ. ಹಾಗಾಗಿ ರೈತರು ತಾವು ಏನು ಹೇಳಿದ್ರಲ್ಲ, ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು, ಆಮೇಲೆ ಮಳೆ ಬಂದರೆ ಅಥವಾ ಈ ರೋಗಗಳ ಅಥವಾ ಕೀಟಗಳ ಒಂದು ಸಮಸ್ಯೆ ಕಂಡ್ರೆ ಏನು ಮಾಡಬೇಕು, ಇನ್ನು ಹಲವಾರು ವಿಷಯಗಳ ಬಗ್ಗೆ ತಾವು ಅವರಿಗೆ ಪರಿಹಾರ ಹೇಳಿದ್ರೆ, ಇನ್ನು ಸಾಕಷ್ಟು ರೈತರು ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ಅವರಿಗೆ ಕರೆ ಮಾಡಲಿಕ್ಕೆ ಸಾಧ್ಯ ಆಗಿರಲ್ಲ, ಅವರಿಗೆ ನಾವು ಸಂಪರ್ಕ ಸಿಕ್ಕಿರ್ಲಿಕ್ಕಿಲ್ಲ. ಅಂಥವರು ಈ ಒಂದು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅವರ ಮಾಹಿತಿಯನ್ನ ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಹೇಳಿದರೆ, ಅದರ ಜೊತೆಗೆ ಸಾಕಷ್ಟು ರೈತರು ತಮ್ಮಿಂದ ಒಂದು ಮಾಹಿತಿಯನ್ನ ಪಡ್ಕೊಂಡ್ರು, ಅಂದ್ರೆ ತಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಂಡ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ, ತಮಗೂ ಸರ್ ಧನ್ಯವಾದಗಳು ಸರ್.